ಹೀರೋ ವಿಷಯ ಸರಿಯಾಗಿ ಹೇಳು ಸುಬ್ಬಣ್ಣ. ಏನಪ್ಪ ಅದು, ಅದೇನೋ ಒಟ್ಟಾಗಿ ಮಾತಾಡ್ತಾವ್ನೆ. ಸುಬ್ಬಣ್ಣ ಸರಿಯಾಗಿ ಹೇಳವ್ನೆ, ನಾನು ಎಲ್ಲ ಮಾಡದೆಲ್ಲ ಶಂಕರಣ್ಣನ್ ಮನ್ಲಿ ಆಮ ದೇಶಾಂತರ ಉಂಟಾಗ. ಅದಕ್ಕೆ ಈ ಸಲ ಹಬ್ಬ ಇಲ್ವಾ? ಅಕ್ಕಿ ಇನ್ನ ಏನಪ್ಪ ಹೇಳಿ, ನಮ್ಮ ಮಟ್ಟಿಲ್ ಮಾಡಿರ್ತಾನೆ ಹೇಳ್ಬೇಕು. ಅಲ್ಲ ಕಣಪ್ಪ, ನಿಮ್ಮ ಮಟ್ಟಿಲ್ ಮಾಡದೇ ಇದ್ರೆ ಏನು ಒಬ್ಬಟ್ಟು ನೀ ತಿಂದೇ ಇಲ್ವಾ ಬೆಳಗ್ಗೆಯಿಂದ? ಇಲ್ಲ ಕಣ್ಬಿಡು, ಒಬ್ಬಟ್ಟು ತಿಂದೇ ಇಲ್ಲ. ಯಾಕೆ ನಿಮ್ ಮನೆಯವ್ರು ಊರ್ಗ ಹೋಗವ್ರ ಹಂಗ ಹೇಳ್ಬತ್ತೆ ಅಜ್ಜಿ ಗೊತ್ತಾಗಿಲ್ಲ. ಕೇಳಿದ್ರ ಈ ರಾಜಣ್ಣನ್ ಮಾತ ಒಬ್ಬಟ್ಟೆ ತಿಂದಿಲ್ಲ ಅಂತಾನಲ್ಲ ಇವನು, ಈಗ ಎಷ್ಟು ಟೈಮ್? ಈ ಸರ್ತಿ ಹಬ್ಬದಲ್ಲಿ ತಿಂದಿಲ್ಲ ಕಣಪ್ಪ ಇನ್ನೊಂದದ್ ನಾನು. ಆದ್ರೆ ಬೆಳಿಗ್ಗೆಯಿಂದ ನೀನ್ ಹಂಗೆ ಬರೀ ಬಾಯಿನಲ್ಲಿ ಓಡಾಡ್ತೀಯ. ನೋಡು ಈ ಸತಿ ಗೌರಮ್ಮಜ್ಜಿ ಒಬ್ಬಟ್ಟು ಮಾಡವ್ರೆ. ಅಜ್ಜಿ ಊರಕ್ಕೆ ತಂಬಿಟ್ಟ ಕೊಟ್ಟು ಕಳಿಸಿದ್ರಲ್ಲ, ಏನ್ ಪಸಂದ ಮಾಡಿದ್ರಿ? ನಮ್ ಶಂಕರಣ್ಣ ತಪ್ಪಿಸ್ಕೊಬಿಟ್ಟ ಬಿಡಿ. ನೀವು ಶಿವರಾತ್ರಿಲಿ ತಂಬಿಟ್ ಕಳಿಸಿದ್ರಲ್ಲ, ಅದು ಎಲ್ರು ತಿಂದಿದೀವಿ, ಅದಕ್ಕೆ ಹೇಳ್ತಾವ್ರೆ ನಮ್ ರಾಜಣ್ಣ. ನಮ್ ಸೊಸ ಮಾಡಿದ್ದು. ಹೌದಾ? ನೀವು ಮಾಡ್ಲಿಲ್ವಾ? ಸರಿ, ನೀವು ಒಬ್ಬಟ್ಟೆ ನಾವು ಮಾಡ್ತೀವಿ. ಅದ್ರ ಕಾಲ ಪೆದ್ಕಾಲ ಆಡ್ಸ್ಕೊಂಡ್ ಇಟ್ಕೊಂಡ್ ತಿನ್ಕೊತಿದ್ವಿ. ಬೆಳ ಬಂದ್ಬಿಟ್ಟ ಊರ್ಗಳ ಬಂದ್ಬಿಟ್ಟು ಎಂತದಾರು ಮಾಡ್ಸ್ಕೊಂಡ್ ತಿನ್ಕೊತಿದ್ವು. ಆಡ್ಸ್ಕೊಂಡ್ ತಿನ್ಕೊತಿದ್ವಿ. ಊರ್ನೇ ತಿನ್ಬಿಡೋದು ಆಡಸ್ ತಟ್ಟು ಮಾಡಿಕೊಂಡ್ ತಿಂತಿದ್ವಿ. ಎರಡು ದಿವಸ ಮೂರು ದಿವಸ ಅಲ್ಲಿರಾಗಿ ತಿನ್ಕ. ಅಲ್ಲ ಅಜ್ಜಿ, ಹಳೆ ಕಾಲ ಪೆದ್ ಕಾಲ ಅಂದ್ಬಿಟ್ರಿಲ್ಲ ನೀವು. ಈಗ ಏನ್ ಹೇಳ್ತಾರ ಗೊತ್ತ? ಎಲ್ಲ ಹಿಂದಿನ ಕಾಲ ಚೆನ್ನಾಗಿತ್ತು, ಈಗ ಎಲ್ಲ ಕಾಲ ಮುಂದೆ ಕಾಲ ಎಲ್ಲ ಹಾಳಾಗೋಯ್ತು ಅಂತಾರೆ. ಹಾಳಾಗೋಯ್ತು, ಈಗ ಎಣ್ಣೆ ಈಗ ಕೊಡಲ್ಲ, ಹಾಳಾಗೋಯ್ತು. ಹಂಗ ಯಾನಾಟಿಗೆ ಅನುಕೂಲ ಇದ್ರು, ಆಗ ಯಾನು ಇಲ್ದಿರು ಎಣ್ಣೆ ಇಕ್ಕ ಕೊಡ್ತಿದ್ರು. ಈಗ ಯಾನು ಇದ್ರು ಎಲ್ಲ ಅದ್ರವಾಗಿದ್ರು ಅವ್ರು ಹಾಕ್ತಿವಿ. ಹುಡುಗರು ಕೊಡದ ನಾವು ಮಾಡೋದಿದೆ. ಲಜ್ಜಿಗ ಅದೇ ಜ್ಞಾನ. ಮಹೇಶ ಹೋಸರ್ತಿ ಮಹೇಶ್ ಬಂದಾಗ ಅದೇ ಜ್ಞಾನದಲ್ಲಿ ಇದ್ನಲ್ಲ, ಅದೇ ಜ್ಞಾನದ ಲಜ್ಜಿ. ಹೆಣ್ಣು ಕೊಡ್ಲಿಲ್ಲ ಅಂದ್ರೆ ಕಾಲ ಕೆಟ್ಟೋಯ್ತು ಅಂತಲೇ. ಹೆಣ್ಣು ಕೊಟ್ಬಿಟ್ರೆ ಕಾಲ ಸರಿ ಹೋಗುತ್ತ? ಅಲ್ಲ, ಈಗ ಕಮಲಕ್ಕ ನಿಮ್ಮನ್ ಕರ್ಸ್ಕೊಂಡಿರೋದು ಇನ್ಯಾತಕ್ಕೆ? ಮತ್ತೆ ಅವ್ರ ನೆಂಟಲ್ಲ ಯಾರು ಹುಡ್ಕವ ಅಂತಾನೆ ನಿಮ್ಮನೆಯಲ್ಲಿ ಬರ್ಮಾಡ್ಕೊಂಡಿರೋದು? ಆಯ್ತದೆ ಬಿಡಿ, ನಾವ್ ಕಷ್ಟ ಕಾಲದಲ್ಲಿ ಈಗ ನಮ್ಗೆ ಐಕ ನಮ್ಮ ಐಕ ದೇವರು ನಮ್ಗೆ ಸಾಕಿ ಕಷ್ಟ ಬಿದ್ದು ಅನ್ನ ಬಟ್ಟೆ ಹಾಕ್ತಾರ. ಹಾಗೆ ನಾವ್ ಇಟ್ಟೇ ಇಲ್ಲ, ಈಗ ಸಪ್ಪುರ್ಸಿದ್ವು ಜಮೀನಿದ್ರು. ಹಬ್ಬದ ದಿನ ಬಂದಿದ್ದೀರಿ, ಹಬ್ಬದ ದಿನ ಯಾಕೆ ಬೇಜಾರ್ ಮಾಡ್ಕೊಂಡಿರಿ? ಶಿವ ಎಲ್ಲಾರ್ಗೂ ಒಂದೊಂದು ಕೊಟ್ಟೆ ಇರ್ತಾನೆ, ಕೊಡ್ತಾನೆ, ಬೇಜಾರ್ ಮಾಡ್ಕೊಬಿಡಿ. ಈಗ ನಿಮ್ಮೂರಾಗ ಹಬ್ಬ ಹೆಂಗ್ ಮಾಡ್ತಿದ್ರಿ? ಇಲ್ಲಿ ಹೆಂಗಾಯ್ತು ಹೇಳಿ, ಕಮಲಕ್ಕ ನಟ್ಟಿನಲ್ಲಿ ಹಬ್ಬ ನೋಡಿ ಏಮಣ್ಣನು ಬತ್ತ ಕೂತ್ಬಿಟ್ಟಿದ್ದೀರಲ್ಲ. ಸಾಯಂಕಾಲ ಆದ್ರೂ ಒಬ್ರು ಬಂದಿಲ್ವಲ್ಲ ನೋಡ್ತಾ ಇದ್ದೆ. ಇಲ್ಲ ಇಲ್ಲ, ನನ್ಗೆ ಶಂಕರಣ್ಣ ಬರ್ತದೆ ಅಂತ ಕಾದೆ. ಶಂಕರಣ್ಣ ಯಾಕೋ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಕಾದ್ರೂ ಪ್ರಯೋಜನ ಇಲ್ಲ, ಯಾಕಂದ್ರೆ ಹಬ್ಬದಿಂದ ಶಂಕರಣ್ಣ ಹೊರಸ್ ದಡಕ್ಕೆ ನೋಡೋದು, ಏನೋ ಹೊರಸ್ ದಡ ಹುಡ್ಕೊಂಡು ಹೊರಟಾಗಿರ್ಬೇಕು. ಅಲ್ಲ, ನೀನಾದ್ರೂ ಒಬ್ಬಟ್ಟು ತಿಂದಿದ್ಯೋ ಇಲ್ವೋ ಎಮ್ಮಣ್ಣ? ರಾಜಣ್ಣ ತಿಂದಿಲ್ವಂತೆ. ರಾಜಣ್ಣ ಸುಳ್ಳು ಹೇಳೋದಿರ್ಬೇಕು, ಯಾಕಂದ್ರೆ ಅವ್ರ ಮನೆಯವ್ರು ಊರ್ಗೆ ಹೋಗಿರೋದ್ರಿಂದ ಶಂಕರಣ್ಣ ಜೊತೆ ಬೆಳಿಗ್ಗೆ ಎಲ್ಲ ಓಡಾಡ್ತಿರ್ಲಿಲ್ವಾ? ಶಂಕರಣ್ಣ ಜೊತೆ ಇದ್ಮೇಲೆ ಯಾರು ತಿಂದಿರಕ್ಕಿಲ್ಲ ಅಲ್ಕಣ್ಣ. ಯಮ್ಮಣ್ಣ ನೀನು ಕಮಲಕ್ಕನ ಜೊತೆ ಹೋಗ್ಬಿಟ್ಟು ಹಿಂಗ್ ಹೇಳ್ತಿಲ್ಲ. ಕಮಲಕ್ಕನ ಜೊತೆ ನಾ ಯಾವತ್ತಾರ ಸುಳ್ಳು ಹೇಳಿದಿನ ಕೇಳು? ನೀನು ಶಂಕರಣ್ಣ ಅಂತ ಬೇಕಾದ್ರೆ ಹೇಳ್ಕೊತೀನಿ, ಅವನು ಹಂಗೆ ಮಾಡ್ತಾನೆ ಕೆಲವು ಟೈಮು. ಯಾ ಕಮಲಕ್ಕನ ಮನೆಗೆ ಅಜ್ಜಿ ಬಂದವ್ರು, ಓ ಮಹೇಶ ಆಗ ನಿಮ್ ಮನೇಲಿ ಇದಕ್ಕೆ ಓದ್ತಿದ್ನಲ್ಲ ನೆನ್ಪಾಯ್ತಲ್ಲ ನಿಂಗೆ? ಗೊತ್ತಾಯ್ತು ಬಿಡಕ್ಕ, ಚಿಕ್ಕನೇ ಆದ್ರೆ ನಿಮ್ ಮನೇಲಿ ಇದಾಗ ನೋಡಿದ್ದು ಹಾಗೆಲ್ಲ ಆಡನಾಗೆಲ್ಲ. ಈಗ ಸುಮ್ನಿರಪ್ಪ ನೀವು, ಈಗ ಅಜ್ಜಿ ಮಹೇಶಂಗೆ ಮತ್ತೆ ಅವ್ರ ಅಣ್ಣಂಗೆ ಹೆಣ್ಣು ನೋಡ್ಬೇಕು ಅಂತ ಬಂದವ್ರೆ. ಆಯ್ತಾ ಅಜ್ಜಿ, ಹೇಳಿ ಈಗ ನಿಮ್ಮೂರ ಹೆಂಗಿತ್ತು ಹಬ್ಬ, ಹೆಂಗೆ ಅಲ್ಲಿ ಕಷ್ಟ ಸುಖ ವಸಿ ಹೇಳಿ. ನಿಮ್ ಮೂರ್ ದಿವಸಿ ನಾವು ತಿಳ್ಕೊಳವ ಅಮಾಸ ದಿನ ಕುರಿ ದನ ಕಾಯಿಸಿ ನಮ್ಮೂರ್ಲಿ ಹೇಳಿ ದನ ಓಡಿಸಿ ಅಚೋರಿ ಚೋರಿ ಅಂಕಾಳಿ ಕಲ್ಜಿಗವ ಅಮ್ಮದೇವಾಗ ಕುಳಿ ಹೊಡೆದು ನೀರ್ ತುಂಬಿ ಎದ್ದಿಟ್ಟು ದುಡ್ಡು ಐತಿ ಪಂಚಾಮೃತ ಮಾಡಿ ಪ್ರಸಾದ ಮಾಡಿ ದೇವಸ್ಥಾನ ಪಂಚಾಮೃತ ಮಾಡೋದು ಮಾಡಿ ಎದ್ರಿಗೂ ಒಂದಷ್ಟು ಕೊಡ್ತಾರ. ಮನ್ ಮನ್ಗೆ ದುಡ್ಡು ಎತ್ತಾರ ಸತ್ತಿದ್ ಮಟ್ಟಕ್ಕೆ ಕೊಡ್ತಾರ. ಬಸ್ ಮನೇಲಿ ಯುಗಾದಿ ಹೆಂಗ್ ಮಾಡೋದು? ದ್ವಾಸ ಮಾಡ್ತಾರ, ಇಡ್ಲಿ ಮಾಡ್ತಾರ, ಊರುಗಳು ಅಬಿಟ್ ಮಾಡ್ತಾರ, ಕಳೆಬೇಳೆ ಅಬಿಟ್ ಮಾಡ್ತಾರ. ಎಷ್ಟೊಂದರ ಆಯ್ತಲ್ಲ ಊರುಗಳ ಒಬ್ಬಟ್ಟು ಅವರು ಮಡಿಕೊಂಡ್ ತಿನ್ನೋರು ಊರುಗಳ ಬಿಟ್ಟು ಮಾಡ್ತಾರ. ಒಂದ್ ದಿವಸ ಎರಡು ದಿವಸ ತಿನ್ನೋರು ಕಳಬೇಳ ಮಾಡಿರಿ ಎದನ್ನು ಮಾಡ್ತಾರ, ತಾಳ್ದ ಮಾಡ್ತಾರ, ದ್ವಾಸ ಹೋಯ್ತಾರ, ಒಬ್ಬಿಟ್ ಮಾಡ್ತಾರ, ಬಟ್ಟೆ ತೆಗ್ದಿರ ಬಟ್ಟೆ ಸುತ್ತಾರ. ಹೊಸ ಬಟ್ಟೆ ಈ ಸತಿ ದನನಿದ ತೊಳೆದು ಎರಡು ಕಡೆ ಮಟ್ಕ ನಿಲ್ಸಿ ಮಧ್ಯ ಬೆಂಕಿ ಹಾಕಿ ಮಠ ಸೋಗ ಉದ್ದಕ್ಕೂ ಹಾಸ್ಬಿಟ್ಟು ದಾಟ್ಕೊಂಡ್ ದಾಟ್ಕೊಂಡ್ ಅದೇ ಬೆಂಕಿ ಹಾಕ್ಬಿಟ್ಟು ದಾಟ್ಕೊಂಡ್ ದಾಟ್ಕೊಂಡ್ ಆಗೋರು ದನ ಎದ್ ಬಿಡ್ತಾ ನಮ್ಮೂರಲ್ಲಿ ಬರೀ ಜನಗಳಿಗೆ ಮಾತ್ರ ಅಲ್ಲ ದನಕರುಗಳಿಗೂ ಇರ್ತದೆ, ಅವಕ್ಕೂ ಸಂಭ್ರಮ ಪಡ್ಲಿ ಅಂತ ಇವೆಲ್ಲ ಮಾಡೋದು ಅಂತ ಅನಿಸ್ತದೆ ಅಲ್ವಾ ಅಜಿ? ಅಜ್ಜಿ ಹೆಂಗೆ ನಿಮ್ದು ಕೃಷಿ ಬದುಕು ಹೇಳಿ, ಮೊದ್ಲ ಹೆಂಗಿತ್ತು ಈಗ ಹೆಂಗಿದೆ? ಮಾಡೋರು ಇಲ್ಲಿ ನಮ್ ಕಷ್ಟ ಹೇಳ್ತೀವಿ ನೀವು. ಈಗ ನನ್ನ ಮೊಮ್ಮಕ ಬಿಪ್ಲೆಲ್ಲ ಕಡ್ಡಿ ಹಾಕೊಂಡು ಗೂಡ್ ಬೆಳೆದು ಮಾರ್ತಾನೆ, ನಮ್ಮನ್ನಾಗ ತಗೊಂಡೋಗಿ ನಮ್ಗೆಲ್ಲ ತಂದು ಹಾಕ್ತಾನ ಇಟ್ಟುಬಿಟ್ಟೆ. ಏನು ತೊಂದ್ರೆ ಇಲ್ಲ ಇವಾಗ, ಹುಡುಗರು ಕೊಡೋದ್ ಅಷ್ಟೇ, ಯಾರೇ ಒಂದ್ ಬಗನ್ ಹೋಗಿ ಏನು ತೊಂದ್ರೆ ಇಲ್ಲ. ಆ ಕಾಲದಲ್ಲಿ ಹೆಂಗ್ ಮಾಡ್ತಿದ್ರಿ ಹೇಳಿ ಅಜ್ಜಿ? ಆ ಕಾಲದಲ್ಲಿ ತುಗ್ರಿ ಜೋಳ ಬೆಳತಿದ್ವು, ತುಗ್ರಿ ಬೆಳತಿದ್ವು, ರಾಗಿ ಬೆಳತಿದ್ವು, ಅನೇಕ ಸಣ್ಣ ಗುಡು ಅಂತ ಅದ್ ಬೆಳತಿದ್ರು ನೋಡಿ 25 ರೂಪಾಯಿ ಒಂದ್ ಕೆಜಿ. ಆಗ ಕೆಂಪನಗೂಡು, ಈಗ ಬೆಳಿ ಗುಡು ನಮ್ ಗಂಡ ಬೆಳೆ, ಈಗೇನ ಈ ಗಂಡ ಬಿಳಿ ಗುಡ್ಡು ಬೆಳೀತಾ ಇದೆ. ಆ ಕೆಂಪು ಗುಡ್ ಎಲ್ಲ ಯಾರು ನೋಡ್ಕೋತಾ ಇದ್ರು? ನೋಡ್ಕೋತೀವಿ. ಮಗನ ಹೆಸರೇನು? ಸಿದ್ದಪ್ಪ ಅಂತ. ಹೌದಾ? ಎಷ್ಟ್ ಜನ ಮಕ್ಳು ಅಜ್ಜಿ? ಒಬ್ನೇ ಹೇಳಿ, ಒಬ್ನೇ ಮಗ. ಅವನಿಗೆ 3 ಜನ ಹೇಳಿ, ಒಬ್ಳು ಮಾಡಿವಿ ತಡವ್ರಿಗೆ ದಂಡವ್ರಿಗೆ, ಅವ್ಳಿಗೆ 2 ಮಕ್ಕಳು, ಇವನೇ ಚಿಕ್ಕ, ಇನ್ನೊಬ್ಬ ಕೆಲ್ಸಕ್ ಹೋಯ್ತಾವಳ. ಈ ಮಹೇಶ್ ಹಂಗೆ ಯಾಕೆ ಹೆಣ್ ಕೊಡಲ್ಲ ಅಂತಾರೆ, ಬಸಿ ತುಂಟತನ ಜಾಸ್ತಿ. ಯಾಣ ಮಾಡದ ನಮ್ ಗಡ್ಡ ಅಲ್ಲ, ತುಂಟತನ ಜಾಸ್ತಿ ಇದ್ರೆ ಸುಬ್ಬಣ್ಣ ನೋಡ್ರೆ ಗೊತ್ತಾಗ್ತದೆ. ತುಂಟತನ ಜಾಸ್ತಿ ಮಾಡಾರೆ, ಮತ್ ಬೇಗ ಬೇಗ ಮದುವೆ ಮಾಡ್ಕೊಳ್ಳಾರ. ಈಗ ತುಂಬಾ ಮೊಮ್ಮಗನ್ ಕಂಡ್ರೆ ಪ್ರೀತಿ ಅಲ್ವಾ? ಏನೆಲ್ಲ ಕೆಲಸ ಮಾಡ್ತೀರಿ ಅಜ್ಜಿ ನೀವು ಮನೇಲಿ? ನಾನು ಸೆತ್ತಪಟ್ಟ ಕೇಳೋದು ಮರ ಕರಗ ಹಾಕದೊಳಿ ಕುರಿಗಳಿಗ. ಎಷ್ಟು ಕುರಿ ಇದೆ? ಒಂದು 7-8 ಕುರಿಗಳ ಅವಳಿ, 6 ದನ ಅವ, 3 ಕರ ತಿಳಿ ಇದ ಊರ್ಗರ್ಗಳಿ, ಅವ ಕರ ಉಣ್ಣಿಸ್ಬಿಡ್ತೀನಿ ಒಂದ್ ಮಣ್ಣು ಮಡಿ ಕಟ್ಟೆ. ಅವಕ್ಕೆಲ್ಲ ಮೇವು ಗೀವೆಲ್ಲ ಮೇವು ಕಡ್ಡಿ ಹಾಕಿವಿ ಒಂದ್ ಎಕರೆಕ. ಈಗ ಒಳ್ಳೆ ಒಬ್ಬಿಟ್ಟು ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು ಹೇಳಿ ನೀವು? ಈಗ ನೀವ್ ನಮ್ಗೆ ಹೇಳ್ಕೊಡ್ಬೇಕು, ಯಾಕೋ ನಾ ಮಾಡೋ ಒಬ್ಬಟ್ನ ರಾಜಣ್ಣ ಚೆನ್ನಾಗಿಲ್ಲ ಅನ್ಬಿಟ್ಟ ಹೋದ್ಸತಿ, ಅದಕ್ಕೆ ಈಗ ನೀವೇ ಹೇಳ್ಕೊಡಿ ಹೆಂಗ್ ಚೆನ್ನಾಗಿ ಒಬ್ಬಟ್ ಮಾಡೋದು ಅಂತ. ಅಲ್ಲ ನಮ್ಗೆ ಈ ಊರ್ಗಳ ಒಬ್ಬಿಟ್ ತಿಂದೇ ಇಲ್ಲ ನಾನು. ಊರ್ಗಳಲ್ಲ ಕಣ್ಣ, ಊರ್ಗಡ್ಲೆ ಊರ್ಗಡ್ಲೆ ಆದ್ರೆ ಕೆಡಲ್ಲ ಮರ್ತೋಗಿ. ಅವ್ರು ಹೇಳೋದು ಅಲ್ಲೇ ತಿನ್ನಕ್ ಕಡ್ಲೆಬೇಳೆ ಒಬ್ಬಟ್ಟಂತೆ, ಇಟ್ಕೊಂಡ್ ತಿನ್ನಕಾದ್ರೆ ಉರ್ಗಡ್ಲೆ ಒಬ್ಬಟ್ಟಂತೆ. ನಮ್ಗಂತೂ ಬರಲ್ಲ ಉರ್ಗಡ್ಲೆ ಒಬ್ಬಟ್ಟು, ಹೇಳ್ಕೊಡಿ ಅಜ್ಜಿ. ಅಜ್ಜಿ ಅದ್ ಎಷ್ಟ್ ಸೇರ್ ಮಾಡ್ತಿದ್ರಿ ಉರ್ಗಡ್ಲೆ ಹಾಕಿ? ಉರ್ಗಡ್ಲೆ 2-3 ಸೇರು ಮಾಡ್ತಿದ್ವಿ ನೋಡಿ. ಅಕ್ಕಿ ಉರ್ದು ಅಕ್ಕಿ ಬಿಸಿ ಹಾಕ್ತಿದ್ವಿ, ಎಳ್ಳು ಹಾಕ್ತಿದ್ವು, ಮಾಡ್ತಿದ್ವಿ ನೋಡಿ ಚಂದಾಗ. ಅದನ್ನ ಹಬ್ಬ ಆದ್ಮೇಲೆ ಮುಡಿಕೊಂಡು ತಿಂತಿದ್ರಿ? ಆ ಊರ್ಗ ಕೆಡಲ್ಲ, 8-15 ದಿವಸ ಮಡಿಕಂತೀನಿ. ಅದ್ ಕಾಯಕಂಗಿಲ್ವಾ? ಕಾಯ ಹಾಕ್ಬೇಕು ಹೇಳಿ ಬಲ್ತಿರ ಏಳ್ ಸಾಕ್ರ ಹುಳ್ ಬಂದ್ಬಿಡುತ್ತ. ಓ, ಅದಕ್ಕೆ ಬಲ್ತಿರೋ ಕಾಯಕ್ಕೆ ಚೆನ್ನಾಗಿ ಉರಿಬೇಕು, ಅವಾಗ ಅದು ಕೆಡದಿಲ್ಲ. ನೀನು ಇದ ನೋಡಕಮ್ಲಕ್ಕ ಯಾರ ತಕೊಂಡ ಫ್ರಿಡ್ ನಾಗ ಮಡಿಕತ್ತಿದ್ದೆ ನೋಡ, ಫ್ರಿಡ್ಜು ಗಿಡ್ಜು ಅದು ಇದು ಅಂತ ಮಡಿಕೊಂಡ್ರ ಹಿಂದೆ ಯಾರಗಲ್ಲ ಯಾತಗಾರ ಇಟ್ಬಿಡ್ತಿರು. ಈಗ ಅಜ್ಜಿ ಈಗ ನೀ ಮೊಮ್ಮಗನ್ಗೆ ಎಂತ ಹೆಣ್ಬೇಕು ಹೊಸಿ ಹೇಳ್ಬಿಡು. ಈಗ ನಮ್ ರೈತರೇನೆ ಬೇಕು, ಎಂತ ಹೆಣ್ಬೇಕು ಈ ಕಮಲಕ್ಕ ಹುಡುಕ್ತಾಳ ನೀವು ಹೇಳಿ. ಯುಗಾದಿ ಹಬ್ಬ ಶುಭವಾಗಿ ಹೇಳಿ. ಈಗ ನಿಮ್ ತವರೂರು ಯಾವ್ದು? ನಮ್ಮೂರೇ ಚಿನ್ನಮಳ್ಳಿ. ನೀವು ಅದೇ ಊರ್ಲಿ ಅದೇ ಊರ್ಲಿ ಮದುವೆ ಆದ? ಅಯ್ಯೋಳಿ ಚಿಕ್ಕಂದ್ಲಿ ನಮ್ಮ ತಾಯಿ ಇರ್ನಿದೆ ಚಿಕ್ಕಂದ್ಲಿ ಸೋತವ್ರು. ನಮ್ಮ ಅಪ್ಪಾಜಿ ಸಾಕಿ ಒಲ್ಲಮ್ಮನ ಭೋಗ್ಯಕ್ಕಾಕಿ ಸಾಕಿದ್ರು. ಇವ್ರೆಲ್ಲ ಎತ್ಕೊಂಡ್ಮೇಲೆ ಈಗ ನಿಮ್ಮ ತವ್ರ ಮನೆಗೆ ಸಂಬಂಧದವ್ರು ಯಾರು ಇಲ್ವೇ? ಅವರಾಳಿ ದಾಸ್ನೂರ್ಲಿ. ಸ್ವಾದ್ರಮೋನ್ ಮಕ್ಕ ಅವ್ರ, ನಮ್ ಸ್ವಾದ್ರಮೋರ್ ನಮ್ಮ ಅತ್ತ ಅವ್ರ ಕೊಡಲ್ಲ ಅಂದಿರಾ? ಹೆಣ್ಣು ಅವ್ರೇ ಮೈಸೂರಲ್ಲಿ ಇದ್ದಾರೆ, ಅವ್ರ ಮನೆಗ್ ಗೊತ್ತಿದೆ. ಈಗ ಎಂತ ಹೆಣ್ಬೇಕು ಹೇಳಿ? ನಮ್ಮ ಅತ್ತ ಮಾವ ಸೋತದ್ಮೇಲೆ ಅವ್ರ ಆಶೀರ್ವಾದ ಅವ್ರ ಮಕ್ಕ ನಮ್ಮ ಅತ್ತ ಮಕ್ಕ ಅಂತ ಪಟ್ನ ಸೇರ್ಕೊಬಿಟ್ರ ಇಲ್ಲಿ ಅವ್ರ ಮೈಸೂರ್ಲಿ. ಈಗ ಅಜ್ಜಿ ಮುಂಚೆ ಕಷ್ಟವಾಯ್ತೋ ಅಥವಾ ಮುಂಚೆ ಸುಖವಾಗಿದ್ರು ಈಗ ಸುಖವಾಗಿದ್ರು? ಮೊದ್ಲೇ ಕಷ್ಟ, ಈಗ ಸುಖವಾಗಿ. ನನ್ ಗಂಡು ಎಲ್ಲಕ್ಕ ತಂದಾಗ್ತ ಮೊದ್ಲೇ ಮೊದ್ಲೇನ್ ತೊಂದ್ರೆ ಆಯ್ತು? ಮಲ್ಲು ಇಟ್ಟಿರ್ನಿಲ್ಲ, ಜಮೀನ್ ಇದ್ರು ಕಮಲಗಿ ಕೊಂಚಿದಾರ ನನ್ಗ. ಅಲ್ಲ ಮಹೇಶನ್ ಮಾತ್ರ ಆಪಟ್ಟೆ ಹೋಗ್ಳತಿದಿರಲ್ಲ, ನನ್ ಮಗ ನನ್ ಮೊಮ್ಮಗ ನೋಡ್ಕತ್ತಾನೆ ನೋಡ್ಕತ್ತಾನೆ ಅಂತ. ನಿಮ್ ಮಗ ನೋಡ್ಕೊಳ್ಳಿಲ್ವಾ ಗುರ್ಸಿದ್ದವ್ರು? ಯಾನು ಕಷ್ಟ ಯಾನು ಗೊತ್ತಿಲ್ಲ. ಅಯ್ಯೋ ನೀವ್ ಹೆಂಗ್ ಅನ್ಬಿಟ್ರೆ ನಿಮ್ ಮಗ ಪೆದ್ದ ಆಗ್ಬಿಟ್ರೆ ಮಹೇಶ್ ಹೆಂಗ್ ಬುದ್ಧಿವಂತ ಆಗ್ಬಿಟ್ಟ ನಿಮ್ ಮಗ ಬುದ್ಧಿವಂತ ಆದ್ರಿಂದ ಅವರು ಬುದ್ಧಿವಂತ ಜೋರಾಗ ಯಾರೋ ನೀವೇ ತಕದ್ ಮಾಡಿ ಇಲ್ಲ ಹಂಗೆ ಅಜ್ಜಿ ಈಗ ನಿಮ್ ಕಾಲದಲ್ಲಿ ಹೊಸಿ ಅನುಕೂಲ ಆಯ್ತು ಆಮೇಲೆ ಹೊಸಿ ಅನುಕೂಲ ಆಯ್ತು ಈಗ ಇನ್ನೂ ಹೊಸಿ ಅನುಕೂಲ ಆಯ್ತು ಹಂಗೆ ಅದು ಈಗ ಅಜ್ಜಿ ಎಂತ ಸೊಸೆ ಬೇಕು ಹೇಳಿ ಹೋಗಲಿ ಈ ಕಮಲಕ್ಕ ಹುಡುಕ್ಬೇಕ ಬೇಡುವ ಹೆಣ್ಣು ಹುಡುಕ್ಬೇಕು ಅಂದ್ರೆ ನೀವ್ ಹೇಳ್ಬೇಕೀಗ ಎಂತ ಹೆಣ್ಣು ಬೇಕು ನಿಮ್ ಮನೆಗೆ ಅಂತ ನಮ್ಮ ಮನೆಗೆ ನಮ್ಗೆ ಆರಂಭಕರೇ ಬೇಕು ಹೋಳಿ ಆರಂಭ ಮಾಡೋರು ಅಡುಗೆ ಮಾಡೋರು ಬೇಕು ಅಷ್ಟೇ ಮಡಿಕತ್ತೀವಿ ಅದು ಮುಖ್ಯ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಮಡಿಕತ್ತಿ ಈಗ ನಿಮ್ ಮನೆಯಾಗ ಏನೇನೈತೆ ಅಂತ ಕೇಳ್ತಾರೆ ನಿಮ್ ಮನೆ ಹೆಂಗದೆ ಅಂತ ನಾವೇನ್ ಬಂದ್ ನೋಡಿವಾ ನೋಡಿ ನಮ್ ಮನೆ ಮಲ್ರು ಊರೊಳಗ ಅದೇ ತಂಕಡ ಸಣ್ಣಂಚಿನ ಮನೆ ಅಳ ಮನೆ ಜಾಗ ಏನ್ ಇಟ್ಕೊಂಡಿ ಜಾಗ ಮನ ಮುಂದೆ ನಮ್ಮ ಅಪ್ಪಾಜಿ ಬೇಕಾದಂತ ಅಷ್ಟ ಮೇಲೆ ಮಾರ್ಬಿಟ್ರ ಸುಮ್ ಸುಮ್ಗು ಕೊಟ್ಬಿಟ್ಟಾರ ಈಗ ಒದಲ್ಲೇ ಮನೆ ಕಟ್ಕೊಂಡಿ ಈಗ ದೊಡ್ಡ ಬನ್ನಿ ಬನ್ನಿ ದೊಡ್ಡವ ಚಿಕ್ಕವ ನೋಡಿದ್ರೆ ಗೊತ್ತಾಯ್ತ ನೀವು ಅಲ್ವಾ ಈಗ ಹೆಣ್ ಕೊಡಕ್ ಬಂದವ್ರು ಮನೆ ತಾನೇ ನೋಡ್ತಾರೆ ಕಟ್ತಿಂತಿ ಎಷ್ಟು ಊಟ ಮಾಡಿದಾಳೆ ಮರನೆಲ್ಲ ಖುಷಿ ಗುಡ್ಡ ಹಾಕಿ ಎಂದಿದ್ರು ಮನೆ ಕಟ್ತೀನಿ ಇವಾಗ ಅಂದ್ರೆ ಒಂದ್ ಚಿಕ್ಕ ಮನೆ ಕಟ್ಕೊಂಡಿದ್ದೀರಾ ಮನೆ ಕಟ್ಟಕ್ಕೆ ಮಾವು ಕಾಲೇಗ್ ಬಿದ್ದದ ಈಗ ಒಂದೇ ಹೊಲ್ದಲ್ಲಿ ಇದೇ ವಲ್ಲ ಈಗ ನೀವು ಬಸ್ ಬಂದ್ ಇದೇ ವಲ್ಲ ಮನ ಜ್ಞಾನ ಕಟ್ಟ ಬಸ್ ರೋಡ್ ಎಲ್ಲ ಚೆನ್ನಾಗ ಕಾರೇ ಸಿದ್ದೇಶ್ವರ ಬೆಟ್ಟ ಎಲ್ಲ ದಂಡಾಳಿ ಮನೆ ಯಾವತ್ತಿದ್ರು ಕಟ್ಕೋಬಹುದು ಮನ್ಸ್ ಮುಖ್ಯ ಅವನಿಗೆ ಮನ್ಸ್ ಚೆನ್ನಾಗದ ಯಾವ ಟೈಮ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು ಮಾಡ್ದ ಅವನು ಕಟ್ತಾನ ಬಿಡಿ ಮನೆಯ ಮುಂದಕ್ಕೆ ಅಜಿ ಹೆಂಗಿತ್ತು ಆಗ ನಿಮ್ ಕಾಲದಲ್ಲಿ ಮಳೆ ಬೆಳೆ ಎಲ್ಲ ಈಗ ಮಳೆ ಆಗ ಉಯ್ತಿತ್ತು ಆಗ ಬೆಳೆಯವರಿಲ್ಲ ಮಳೆ ಉಯ್ತಿತ್ತೊಳಿ ಬೆಳೆಯವರಿಲ್ಲ ಮಳೆ ಅಪ್ಪಾಜಿಗೆ ಏನಿಲ್ಲ ಕೂತ್ಕೊಂಡ್ರು ನಾವು ಚಿಕನ್ ನಮ್ಮ ಆಗಿದ್ರು ಅನ್ನೋದೇ ಗೊತ್ತಿದ್ದೆ ಸುತ್ತೋಗ್ಬಿಟ್ರು ಸಾಕಿದ್ರು ನೀವೇನೆಲ್ಲ ಕೆಲಸ ಮಾಡಿದ್ರಿ ಅತ್ತೆ ಮನೆಗೆ ಬಂದ್ಮೇಲೆ ಎಷ್ಟ್ ಜನ ಇದ್ರು ಮೊದ್ಲು ಅಲ್ಲಿಯೇ ಇರೋದು ಅಲ್ಲಿ ಅಪ್ಪನ ಮನೆಯಲ್ಲಿಯೇ ಎಷ್ಟ್ ಜನ ಇದ್ರು ಅಲ್ಲ ಇವ್ರ ಅಪ್ಪನ ಮನೆಯಲ್ಲಿ ಒಬ್ಬಳೇ ಮಂಗಾಳಿ ಅವ್ರ ಅಪ್ಪಾಜಿ ಕೌಲಂದೇವ್ರು ಮದ್ವೆ ಮಾಡ್ಕೊಂಡು ಅವರೇ ನಿಮ್ ಮನೆಗೆ ಬಂದ್ಬಿಟ್ರಿಯ ಸರಿ ಸರಿ ನಮ್ ತಾಯಿ ಮನೆ ಬರ್ತೀವಿ ನಿಮ್ ಮನೆಯವ್ರ ಹೆಸರು ಚಿಕ್ಕಮದಪ್ಪ ಅಂತ ಸರಿ ಸರಿ ಹಂಗಾಗಿ ನೀವು ಕೌಲಂದೇವ್ರು ನೀವು ಮದ್ವೆ ಆದ್ದು ಕೌಲಂದ್ಗೆ ಈಗ ಇವನಿದಾರಲ್ಲ ಏಮಣ್ಣ ಇವನು ಹಂಗೆ ನಮ್ ಊರು ಬಿಟ್ಬಿಟ್ಟು ಅಲ್ಲೇನೋ ಸಿಟಿಲಲ್ಲಿ ಹೋಗ್ಬಿಟ್ಟು ದಬಾಕ್ತೀನಿ ಅಂತ ಹೋಗಿದ್ದ ಈಗ ಅದೇನು ಏನು ಗಿಟ್ಲಿಲ್ಲ ಅಂತ ಈಗ ಬಂದವನೆ ಅದಕ್ಕೆ ಅವನು ಮಹೇಶನ್ ನೋಡ್ಕೊಂಡು ನಿಮ್ ಹಳ್ಳಿಗೆಲ್ಲ ಬಂದಿದ್ದು ಈಗ ಹೇಳಿ ವಸಿ ಬುದ್ಧಿ ಹೇಳಿ ಅಜ್ಜಿ ಅವ್ ಏನ್ ಗೊತ್ತಾ ನೀನ್ ಮಾತಾಡೋದೆಲ್ಲವ ನಮ್ಮ ಅಜ್ಜಿನವೆ ಅವ್ರ ಅವ್ರು ಹಿಂಗೆ ನಿನ್ನಂಗೆ ಮಾತಾಡೋದು ಅದಕ್ಕೆ ನೋಡ್ತಾ ಕುಂತಿದ್ರೆ ನೋಡೋಣ ಏನೇನ್ ಹೇಳೋದು ನಮ್ಮ ಅವ್ವ ನೋಡೋಣ ವಸಿ ಬುದ್ಧಿ ಹೇಳಿ ಮಹೇಶ್ನವೇ ನನ್ಗೆ ಗೊತ್ತಿರನಯ್ಯ ಈಗ ನಿನ್ ಮಗ ಮಾಡ್ಲಿಲ್ಲ ಅಂತಂದಲ್ಲ ನಿನ್ ಮಗನ್ ಎಷ್ಟು ಓದಿಸಿದವ ಓದ ಕಳ್ಸಿದ ಸ್ಕೂಲ್ ಮತ್ತೆ ಈಗ ನೇಷರು ಬಡತರ ಅಂದ್ಬಿಟ್ಟು ಆಗ್ಲಿಲ್ಲ ಅದ್ನೇ ಇಲ್ಲ ಸೇರ್ಸರು ಬಂದ್ಬಿಟ್ಟಿ ಬಂದ್ಬಿಟ್ಟು ಪಲ್ ಪಲ್ಯಾಗ ಆಡಕ್ಕೆ ಮಹೇಶ್ನ ಓದಕ್ ಕಲಿಸ್ತಲ್ವಾ ಇವನು ಅದೇ ವಶು ಓದ್ಬಿಟ್ಟು ಓದ್ನ ಲೋಕಜ್ಞಾನ ತಿಳ್ಕೊಳ್ಳೋಷ್ಟು ಓದದ್ನ ಅದಕ್ಕೆ ಮತ್ತೆ ಅವ್ನು ನಿನ್ಗೆ ಚೆನ್ನಾಗ್ ತಂದ ಆಗ್ತಾ ಇರೋದು ಈಗ ಅದಕ್ಕೆ ವಿದ್ಯಾಭ್ಯಾಸ ಕೊಡ್ಬೇಕು ಇನ್ನೊಬ್ಬ ಓದನ್ನ ಅವ್ರ ಅಣ್ಣ ಸಾಕಾಗಷ್ಟು ಓದನ್ನ ಅವ್ರ ತಾತನ ಓದ್ತರು ನಾವು ಎಂಟನೇ ನಮ್ಮ ಸೊಸ ಮನೇಲಿ ಅವ್ರು ಓದಿಸ್ರು ಅವ್ರ ತಾತ ಅಮ್ಮ ಗುರ್ಕಾಕ್ಬಿಟ್ರಿ ನಮ್ಮ ಸೊಸ ನಮ್ಮ ಅಪ್ಪಾಜಿ 2000 ರೂಪಾಯಿಗ ಬೊಗ್ಗೆಕ್ ಹಾಕ್ಬಿಟ್ರು ಹೊಲ ಕೊಂಡೋಗಿ ಅದ ನಮ್ ಬೀಗರು ಒಂದ್ ಹೆಣ್ ಕೊಟ್ಟು ಅದ್ ಬಿಡಿಸಿ ಎತ್ತಿಗಟ್ಟಿ ಇದನ್ನು ಮಾಡಿದ್ರು ಗುರ್ಕಾಕ್ಬಿಟ್ರ ಈಗ ಏನೆಲ್ಲ ಆಯ್ತು ಹೇಳಿ ಮನೆಯಲ್ಲಿ ಹಸುಗಳು ಕುರಿಗಳು ಅವಳಿ ಎಷ್ಟವೆ ಹೇಳಿ ಅಜ್ಜಿ ಯಾರ ದನ ಅವಳಿ ಒಂದು 5-6 ಕುರಿಗಳವ ಕರವನ ಸ ಮೂರ್ ಕರತವ ಈಗ ಬರೋ ಸಸ ಏನೆಲ್ಲ ಕೆಲಸ ಆಯ್ತೆ ಅಂತ ತಿಳ್ಕೊಬೇಕಲ್ಲ ಏನೆಲ್ಲ ಅಜಯ್ ಮುಂಚಿನ ಕಾಲದಲ್ಲಿ ಯಾರು ಮನೆಗೆ ಹೆಣ್ ಕೊಡ್ಬೇಕಾದ್ರೆ ಹೋಗಿ ತಿಪ್ಪೆ ರಾಸಿ ನೋಡೋದಂತೆ ಇವ್ರ ತಾವು ವಹಿವಾಟ್ ಹೆಂಗೈತೆ ಎಷ್ಟ್ ದನಕರ ಸಾಕವ್ರೆ ಅದ್ರ ಮೇಲೆ ನೋಡ್ಬಿಟ್ಟು ಚೆನ್ನಾಗವ್ರೆ ಅಂತ ಕೊಡ್ತಿದ್ರಂತೆ. ಈಗ ಕಸ ಎತ್ತುತ್ತಾರೆ ಅಂತ ಅಂದ್ರೆ ಹೆಣ್ ಕೊಡಕ್ಕಿಲ್ಲ ನಮ್ಮ ಮಟ್ಟಕ್ಕೆ ಆಗ್ಬಿಟ್ಟದೆ. ತಿಪ್ಪೆ ರಾಶಿ ನೋಡೋದಲ್ಲ, ತಿಪ್ಪೆ ಅದೇ ಅಂದ್ರೆ ಕೊಡಕ್ಕಿಲ್ಲ ಅಂದಂಗ ಆಗ್ಬಿಟೈತೆ ಅಂದ್ರೆ ರೈತರ ಮಕ್ಳಿಗೆ ಹಂಗ ಆಗ್ಬಿಟೈತೆ. ಮಹೇಶ ಹೇಳ್ತಾ ಇರ್ತಾನೆ ಫುಲ್ ಸಪೋರ್ಟ್ ನನಗೆ, ನಂಗೆ ಅಜ್ಜಿದೆ ಅಂತ. ಬರಗಂಟ ದನಕರ ನೋಡ್ಕತಿ ಇಬ್ರು ನಾನ್ ಸೋಸ್ಕ ಕೆಲಸ ಮುಗಿಯಲ್ಲ ಮನ ಕೆಲ್ಸ. ದನಕರ ಅಂದ್ರೆ ಏನ್ ಕೊಟ್ಟಿಗೆಲ್ಲ ಹಿಡ್ ಕಟ್ಟಾಕ್ತಿಯ ನೀನು? ಅಜ್ಜೇ ಮನಲ್ಲಿ ಅಲ್ಲಿ ಒದ್ದಲ್ಲೇ ಕಟ್ಟಾಕ್ತಿವಿ ಅಂತ ಹೇಳಿ. ನೀನೇ ಹಿಡ್ ಕಟ್ಟಾಕಿಯ? ನಾ ಕಟ್ಟಾಕಿವಿ ನೋಡ್ಕತಿ ಮಗನೆ ಮಾಡ್ಬೇಕು. ಮಹೇಶ ಈಗ ಹೇಳಪ್ಪ, ನಿಮ್ ಊರಲ್ಲಿ ಹಬ್ಬ ಹೆಂಗ್ ಮಾಡ್ತಾ ಇದ್ರು? ಅಜ್ಜಿ ಅಜ್ಜಿ ಕೈನ್ ಒಬ್ಬಟ್ಟು ತಿಂದಿದ್ಯಾ ಏನು ಹೇಳಪ್ಪ? ನಮ್ಮ ತಾಯಿನೇ ಮಾಡೋದು, ನಮ್ಮ ಅಜ್ಜಿ ಮಾಡ್ರ ನೆನಪಿಲ್ಲ. ಅಜ್ಜಿ ಏನು ಮಾಡ್ಕೊಟ್ಟಿಲ್ವಾ ಅಡ್ಗೆ ಎಲ್ಲ? ನಮ್ಮಜ್ಜಿ ಕಲ್ ಏನು ಮಾಡ್ಸದೆ ಇಲ್ಲ ನಾವು. ಈಗ ಏನಿದ್ರು ಅವ್ರು ಕುತ್ಕೊಂಡು ನೋಡ್ಕೊಳ್ಳೋದು ಅಷ್ಟೇ. ಸೊಸೆ ಎದಕ್ಕೆ ಯಾವ ತಿಂಡಿ ಕೇಳಿದ್ರೆ ಅವರವೇ ಮಾಡೋದು. ನಮ್ಮ ಮನೆ ಬಂದ್ ನೋಡಲ್ಲ ತಂದಿಗಿತ್ತಾರ ಉಂಡ್ಕ. ನಿನಗೂ ಹಿಂಗೆ ಬರೋ ಸೊಸೆ ಹಂಗೆ ತಂದು ಇಕ್ಬೇಕು ಅಂತ ಆಸೆ ಪಡ್ತಾ ಇದೆ. ಈಗ ಮಹೇಶ ಒಪ್ಕೊಂಡ್ರುವೆ ಹೆಣ್ಣ, ನೀನ್ ಇಂಟರ್ವ್ಯೂ ಮಾಡ್ತಿದ್ದೀಯ ಅನಿಸ್ತದೆ. ಏನೇನ್ ಬಂದದವ ನಿನ್ಗೆ? ನನಗೆ ಏನ್ ಬಂದವ ಅಂತ ಇಂಟರ್ವ್ಯೂ ಮಾಡಲ್ಲ ಹೇಳಿ. ನಾನು ಅವ್ರಿಗೆ ನಂಗೆ ಉಣ್ಣಕ್ಕಿ ನಾನು ನೋಡ್ಕೊಂಡ್ರೆ ಅವ್ರ ನೀವ್ ಯಾನ್ ಮಾಡ್ರಿ ಅಂತ ಬಗ್ ನೋಡಿ. ಇಂಟರ್ವ್ಯೂ ಮಾಡೋದ್ ನೋಡ್ಬಿಟ್ಟೆ ಹೆಣ್ಣು ಯಾಕೋ ಅವ್ರು ಹೋಗಿ ನಾಯಕ್ ನೋಡ್ಬೇಕು ಮಾಡೋರು ಅವ್ರು ನಾಯಕ್ ಬಗ್ಗೆ ದೊಡ್ಡ ಮಾತು ಕಣವ ಹಿಂಗ್ ಇರ್ಬೇಕು ಬಿಟ್ಬಿಡ್ಬೇಕು. ಹಾಗಾದ್ರೆ ನಿನ್ ನಿನ್ ಕಟ್ಗೆ ನಂಗೇನ ತಿರುಗೋಗು, ನಿನ್ ಬದುಕು ಬೇಡ ನೀನು ಬೇಡ ಅಂತಾರೆ. ಅಂತ ಕಲ್ಲ ಇದು. ಹೌದೌದು ಅಲ್ಲೇ ನನ್ಜ ಅದೆಲ್ಲ ನೀವ್ ಹೇಳೋದ್ ಸರಿ ಬಿಡಿ. ಏನು ನಿಮ್ ಚೆನ್ನಾಗಿ ನೋಡ್ಕೊಂಡ್ರೆ ನೀನಿರು ನಾನೇ ಅದಕ್ಕೆ. ನಿಜ ನಿಜ ನಿಜ ಹೌದು ಹಂಗೆ ಇರ್ಬೇಕು. ಅದಕ್ಕೆ ಅವ್ ಏನ್ ಮಾಡಿದ್ರು ನಬ್ಬಗ್ಗು ನೋಡಲ್ಲ, ನೀವು ತಂದಾಕ್ದನ್ನು ಮಾಡಿದ್ರೆ ನಾವ್ ಉಂಡ್ಕೊಂಡ್ ಕೂತ. ಇದು ಇಂಪಾರ್ಟೆಂಟ್ ಅಲ್ವಾ ಸುಬಣ್ಣ? ಈಗ ಹೆಣ್ಣವ್ರಿಗಿದ್ದು ನಾವ್ ಹೇಳ್ಬೇಕು. ಯಾವ್ರಿಗೆ ನೀವು ತೊಂದ್ರೆ ಕೊಡ್ತಿದ್ದಾರೆ ಏನ್ ಬೇಡಿ, ಬೇಕಾದ್ರೆ ಇನ್ನೂ ಒಂದ್ ದಿವ್ಸ ಬರ್ತೀನಿ. ಅವ್ ಮದ್ವೆ ಬಿಡಿ, ನಾ ತೊಂದ್ರೆ ಕೊಟ್ರಿಗೆ ಅವ್ನೇ ಕೇಳ. ನಾ ಮದ್ವೆಗ್ ನಾವು ಬರ್ತೀವಲ್ಲ ನೋಡ್ಕೊಂಡು ನೋಡ್ಕೊಳ್ಳಿ ಬನ್ನಿ. ನೀನ್ ಬರಕಿಲ್ಲ, ನೀನ್ ನೋಡ್ಕೊಳ್ಳೋ ಸುಖ ನೋಡ್ಬಿಟ್ಟು ನೀನ್ ಸೊಸೆನೆ ಬಂದ್ ಮಾತಾಡ್ತಾಳೆ ನಮ್ಮ ಅಜ್ಜಿ ಹಿಂಗ್ ನೋಡ್ಕೊತಾರೆ ಅಂತ. ಈಗ ಏನೇನ್ ಮಾಡಿಸಿ ಮಡಗಿದ್ಯಾವ ಬರೋ ಸೊಸೆಗೆ? ಏನ ಅವ್ರ ಏನ್ ಕೇಳ್ತಾರ ಮಾಡಿಸ್ತೀನಿ ಹೇಳಿ. ಸುಮ್ನಿಕೆ ಮುಂಚೆ ಮಾಡ್ಸವ ಏನ್ ಕೇಳಿದ್ರು ಮಾಡ್ಸಕ್ ಮಾಡ್ಸಿದ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಸುಬ್ಬಣ್ಣ ಅವ್ರು ಹೇಳೋದು. ಅವ್ರು ಕೇಳ್ಕೊಂಡು ಹೇಳ್ಕೊಂಡೆ ಮಾಡ್ಸವ ಅಂತ. ಅಜ್ಜಿ ಆ ಕಾಲದಲ್ಲಿ ಹೆಂಗಿತ್ತು, ರೂಪಾಯಿಗೆ ಎಷ್ಟ್ ಬೆಲೆ ಇತ್ತು, ಈಗ ಹೆಂಗದೆ? ಆಗ ಅಗ್ಗೋ ಬತ್ತಿತ್ತು ಆನೆ ಅರ್ಕ ಸೋಣದು, ಈಗ ಎಷ್ಟ್ ದುಡ್ಡು ಬಂದ್ರು ಹೊಡ್ತಂಬಂದ. ಆಗ ಭತ್ತ ಕೊಡ್ತಿದ್ರ ಅಜ್ಜಿ, ಅಕ್ಕಿ ಭತ್ತ ಕೊಡ್ತಿದ್ರ ನೀವು? ನಾವ್ ಭತ್ತ ಬೆಳಕ ನಿಜಕ್ಕಪ್ಪ ಬೆಳಿತಿರ್ಲಿಲ್ಲ, ಕೊಂಡ್ಕೊಂಡಿದ್ರೆ ಎಷ್ಟಿತ್ತು ಆಗ ಒಂದು ಪಲ್ಲ ಭತ್ತಕ್ಕೆ? ಐವತ್ತು ರೂಪಾಯಿ 25 ರೂಪಾಯಿಗೂ ಕೊಡ್ತಿದ್ರು. ಏನು ಪಲ್ಲವ 25 ರೂಪಾಯಿ ಒಂದ್ ಪಲ್ಲ ಕೊಡ್ತಿದ್ರು. ರಾಗಿ ಎಲ್ಲ ನೀವೇ ಬೆಳಿತಿದ್ರ? ನಾವ್ ರಾಗಿ ಬೆಳತಿದ್ವಿ, ತುಗರಿ ಬೆಳತಿದ್ವಿ. ಎರಡು ರೂಪಾಯಿ ತುಗುರ್ಗ. ಹೌದಾ? ರಾಗು ಎರಡು ರೂಪಾಯಿ, ಜ್ವಾಕು ಎರಡು ರೂಪಾಯಿ. ಏನು ಸೇರು ಕುಂಟೆ ಆದ್ರಂತ ಲೆಕ್ಕ ಹಾಕಿ ಇನ್ನೇನ್ ಬೆಳಿತಿದ್ರ? ಮೆಣಸಿನ ಬೆಳತಿದ್ನು, ಬೆಳತಿದ್ವು. ಆಮೇಲೆ ನವಣೆ ಸಜ್ಜೆ ಅವನೇದ ಬೆಳತೀನಿ, ದಂಡ ಊರವ್ರು ಬೆಳತಿದ್ರು, ಬಾಣೂರು ಗಿನೂರು ಅವರು ಬೆಳತಿದ್ರು, ನಾವು ಬೆಳತಿದ್ನಿಲ್ಲ. ಪಟ್ಟಂಕೆಲ್ಲ ಕರ್ಕೊ ಬತ್ತಿದ್ರ? ಆಗ ಯಾರು ಕರ್ಕೊ ಬತ್ತಿರಪ್ಪ, ನಮ್ಮ ಅಪ್ಪಾಜಿ ಇರ್ಲಿಲ್ಲ, ನಮ್ಮವ್ ಚಿಕ್ಕಂದ್ಲೇ ಸೋತವ್ರು ಊರಿಯಲ್ಲಿ. ನಿಮ್ ಮನೆಯವರು ಯಾರು? ಯಾರು ಕರ್ಕೊ ಬತ್ತಿರ್ಲಿಲ್ಲ, ಯಾವ್ದು ಸಿನಿಮಾ ಕರ್ಕೊಂಡು ಕರ್ಕೊ ಬೈತಿ ದೂರ. ನಾವು ಕರ್ಕೊ ಬಂದು ತೋರಿಸ್ತೀರ ನಮ್ಗ? ಅಲ್ಲ ಮಹೇಶ್ ಹೇಳಿ ಕರ್ಕೊಂಡ್ ಹೋಗಕ್ಕೆ ಸಿನಿಮಾ ನೋಡಕ್ಕೆ. ದಸರಾ ಗಿಸ್ರ ಅಂತ ಎಲ್ಲೂ ಬರ್ಲಿಲ್ವಾ ನೀವು? ಯಾರು ಕರ್ಕೊ ಬಂತು ಅಜ್ಜಿ? ಹುಳ ಮೈಸೂರ್ ನೀನ್ ಎಲ್ಲ ಮೈಸೂರು ಅರಮನೆ ಗೊತ್ತಿದ್ದ ಅದೇ ಆಗಿದ್ದ ತೋರಿಸಿ ಡ್ಯಾಡಿ ನೋಡಿ ಅನ್ ಮಾಡ್ಬೇಕು. ತೀರ್ ಬಂದಿರೋತ್ಲಿ ಅದೇ ಇಲ್ಲ ಶಂಕರಣ್ಣ, ಎಲ್ಲಾರ ಮದುವೆ ಬೇಕಾಗಿರತ್ತ ಹೋಗಂಬ ಅಂದ್ರೆ ಬರ್ಲಾವ ಹೋಗಿ ಅಂತ ಮಾಡ್ತೀನಿ. ಎಲ್ಲವೂ ಆಗಕ್ಕ ಅದ್ದಾಳಿ ಮನ ಬಿಟ್ಬಿಟ್ಟು. ಅಲ್ಲ ಒಂದಿನ ಮೊಮ್ಮಗನ ಜೊತೆ ಹೋಗಿ ಮೈಸೂರು ಮನೆ ಬಿಟ್ಬಿಟ್ಟು ಅಂತಿದ್ದೇನೆ ಹೊತ್ಕೊಂಡೋದಾರ ಹೋಗಿ ಸುತ್ತಾಡ್ಕೋಬೋ. ನಾವ್ ಕಾಲ ಯಾರು ಹೊಡ್ಕೋದ್ರ ಕುರಿ ಮನೆ ಹೊತ್ತುವಾರ ಏನ್ ಮಾಡಮ್? ಯಾರೆಲ್ಲ ಅವರೆಲ್ಲ ಮನೆ ತಗೋಲ್ಲ ಇಲ್ ಕಂಡ್ಬಿಡಜ್ಜಿ, ಅಪ್ರೀತಿ ಇರ್ಬೇಕು. ನನ್ ಮನೆ ನನ್ ಮಕ್ಳು ಅಪ್ರೀತಿ ನಂದು. ಆಗ ಇವ್ರ ಬಂದ್ಬಿಡ್ತಾನ ನೋಡ್ಕೊಂಡು ನಾವ್ನು ಬಂದ್ಬಿಡಕ್ಕೆ ಅಂತ. ಅಲ್ಲ ಕಣಜ್ಜಿ, ಈ ಹುಳ ಮೈಸದೆಲ್ಲ ಯಾರು ಹೇಳ್ಕೊಟ್ರು ನಿಂಗೆ, ಹೆಂಗ್ ಕಲ್ತ್ಕೊಂಡೆ? ಅವನೇ ಕಲ್ತ್ಕೊಂಡಿ. ಅದೇ ನಾ ಹೋಗಿ ಹೇಳ್ಕೊಟ್ರೆ ಅದೇ ಈಗ ಮಾಡಪ್ಪ ಅಂತ. ಈಗ ವಯಸ್ಸ ಹೇಳ್ಕೊಟ್ ನಿಮ್ಗೆ ನೋಡ್ಕೊಂಡು, ನಿಮ್ಗೆ ಗೊತ್ತಿರ್ಲಿಲ್ಲ ವಿಷಯ. ಸಣ್ಣ ಎಷ್ಟಿದ್ ನೋಡಿ, ನಾಲ್ಕು ಸೊಪ್ಪ ಎಂಟು ಸೊಪ್ಪ ಆಗ್ತಿದ್ದು. ಎಲ್ಲಿಂದ ತತ್ತಿದ್ರಿ ಅದು? ಇಲ್ಜೀರು ಮಾಡ್ಕತ್ತಿದ್ ನೋಡಿ, ಇರೋರ್ತಾವ್ ಇವು ಇಲ್ದ್ರು ಇಲ್ಜೀರು ಮಾಡ್ತಾನ ಅವನು. ಯಾವ್ದು ಇರ್ತಾನು ಸಣ್ಣ ನೆಚ್ಚಿದ್ರು ಅವ್ನು ಎಂಟು ಸಂದ್ಯಾಗ ನಾಕ್ ಹಾಕ್ತಿರು, ಬೆಳಗಾನ ನಾಕ್ ಹಾಕ್ತಿದ್ರು ಏಳೆ ಸೊಪ್ಪು ಒಳಗೆ. ಅದು ಸಣ್ಣಕ್ಕೆ ಚಾಕು ತಕೊಂಡು ಕೊಂಟಕ್ಕಂತರ್ದು ಹಾಕ್ತಿತ್ತು. ಈಗ ಯಾರು ಹಾಕಂತ ಹೇಳಿ ಅದ್ ತಕ ಬಂದದ ಮಾಡ್ಕೊಂಡ್ರೆ ಇಟ್ಬಿಡೋದು ಅಷ್ಟೇ. ಈಗ ಅಕ್ಕಿ ಮನ ಮಾಡೋದು ತಗಡಾಕಿ. ಈ ಯುಗಾದಿ ಹಬ್ಬ ಎಲ್ಲ ಹೆಂಗಿತ್ತು ಅಜ್ಜಿ? ಹೋಲಿ ಬೆಳಿಗ್ಗೆ ತಿನ್ಕೆ ಬನ್ನಿ ನಮ್ಮ ಮನೇಲಿ. ಏನ್ ಮಾಡಿ ಯುಗಾದಿ ಬಾಯಲ್ಲಿ ಹೇಳ್ಬಾರ್ದು, ನೀವು ಬನ್ನಿ ನಮ್ಮ ಮನೇಲಿ ಏನ್ ಮಾಡ್ದ ಆಗ ನೀವು ಉಪಯೋಗ. ಈಗ ಮುಂದಿನ ಯುಗಾದಿಗೆ ಬರ್ತೀವಿ, ನೀವು ಉಂಡಾಗ ಇಂತ ಅಧಿಕಾರನ ನೀವು ಗೊತ್ತಾಯ್ತ ಹೋದ್ರೆ ಅರ್ಥವಾಗತ್ತ. ಈಗ ಇವತ್ತು ಹಬ್ಬ ಹೆಂಗಿತ್ತು ಹೇಳು, ಯುಗಾದಿ ಹಬ್ಬ ಒಂದ್ ಹಾಡು ಹೇಳ್ಬಿಡು ಹೋಲಿ ಯುಗಾದಿ ಹಬ್ಬ. ಬೇಡಿ ಬೇಡಿ ಅದೇ ಮರ್ತವ. ಇದೇನಿದು, ಇದೆಂಗ್ ಬರೆಯಕ್ ಸಾಧ್ಯ ಅಂತ ಹಾಡು ಹೇಳಿದ್ರೆ ಮುಂದಿನ ಯುಗಾದಿ ನಿಮ್ ಮನೆ ಓದಿ ಅವ ನಿದ್ದೆ ಮಾಡ್ತಿದ್ದ ಹೆಸರೋಗಿಲ್ಲಿ ಅಂತ. ಎಷ್ಟು ವಯಸ್ಸಾಗದೆ ಅಂತ ಕೇಳಲಿಲ್ಲ ನಮ್ಮ ಗೌರವ ಮುಜಿಗೆ. ನಿಮ್ ವಯಸ್ಸೆಷ್ಟು ಅಂತ ಕೇಳ್ತಾರೆ ಇರ್ಲಿ, ಹೆಂಗ್ ಎಷ್ಟು ಅಂತ ಹೇಳೋರು ಊರಲ್ಲಿ ಹೇಳವ ಹೋಗ್ಲಿ. ಎಷ್ಟು ಯುಗಾದಿ ನೋಡಿದ್ಯಾ ಹೇಳು? ನಾವ್ ಯಾತಕ್ ಲೆಕ್ಕ ಹಾಕಿ ಎಷ್ಟು ಯುಗಾದಿ ಹಬ್ಬ. ಒಂಥರ ಜೀವನ ದೀರ್ಘವಾಗಿ ಬದುಕಬೇಕು ಅಂದ್ರೆ ವಯಸ್ಸಿನ ಲೆಕ್ಕ ಹಾಕ್ಬಾರ್ದು ಅನ್ನೋದು ಒಂದು ಉದಾಹರಣೆ ಸುಬ್ಬಣ್ಣ. ನಾವ್ ಗೊತ್ತೇ ಈ ಉಂಡಿ ಸಾಂದಿಗೆ ಅನ್ಬಿಡ್ಬೇಕು ಇಕ್ಕಿದ್ರೆ ಇಕ್ಕನೇ ಜೋಡಿಸ್ತದೆ. ಈಗ ಅಜ್ಜಿ ರೇಡಿಯೋ ಕೇಳ್ತೀಯ ನೀನು? ಇವ್ರು ಚೆನ್ನಾಗಿದ್ರೆ ಕೇಳ್ತೀನಿ, ಇವ್ರು ನೋಡ್ತಾರ ನಮ್ಮ ಮನೆ. ಚೆನ್ನಾಗಿದ್ರೆ ಕೇಳ್ತೀಯ, ಹಾಡುಗಿಡ್ ಬಂದ್ರೆ ಕೇಳೋದು ಅಳಿ. ಅದು ಅರ್ಥವಾಗದೆ ಮಣಿ ಕೇಳಿ ಮಾಡ್ತಾ ಯೋಚರ್ ಕೇಳ್ತೀರಿ ಎಲ್ಲಂ ತಂದ್ ಮಡಗ ಹಾಕಂಡ್ ಕೇಳ್ತಾರ ಹೇಳಿ ಇವ್ರ ಎದ ನಮ್ಮ ಮನಿ ಕಾಳು ನಿದ್ದೆ ಬಂದ್ಬಿಡ್ತದೆ ಅವನಿಗೆ ಹಿಡ್ದಾಗ ಒತ್ತರ ಒತ್ತ ಮುಚ್ಚಿ ಎದ್ದು ಹೊಡ್ತೀನಿ. ಒತ್ತ ಮುಚ್ಚಿ ಅಂತ ಎಂಟು ಗಂಟೆಗೆ ಹತ್ತು ಗಂಟೆಗೆ ಅಂತ ನಮ್ಮ ಮನಿಗಿರಲ್ಲ. ಒತ್ತು ಮುಚ್ಚಿ ಅಂದ್ರೆ ಎಷ್ಟೊತ್ತವ? ಎಂಟು ಗಂಟೆಗೆ ಒಳಗೆ ಆರು ಗಂಟೆ ಅಲ್ಲಿ ಮೊಮ್ಮಗ ಮೊಮ್ಮಗ ಹೆಂಗ ಹೇಳ್ತಾ ಆರು ಗಂಟೆ ಅಂತ. ಸರಿ ಸರಿ, ಆರು ಗಂಟೆಗೆ ಎದ್ಬಿಟ್ಟು ಆಮೇಲೆ ಎದ್ದು ಕಸ ಕಡಿಬು ನೋಡ್ದು ಮರ ಕರ ನೋಡೋದು. ಹಾಲೆಲ್ಲ ಕರಿಯಲ್ಲ? ಹಾಲ ಅವರೇ ನನ್ಗೊಂದು ಕರೆ. ಹೌದಾ? ನಾ ದಂಡಕ್ಕೆ ಹೋಗದೆ ದಂಡಕ ಹಂಚ್ಕೊಂಡು ಹೊರತ್ತ. ಯಾರು ಗುರ್ಸಿದ್ದಪ್ಪನ ಕರೆದ್ರ ಹಾಲು? ಕಾಫಿ ಟೀ ಕುಡಿತೀರಾ? ನಮ್ ಸೊಸೆ ಕಾಯಿಸ್ತಾರ ಅವನೇ ಕರೆಯೋದು ಹಾಲ. ಯಾರು ಕರೆಯೋದು? ನಮ್ ಸೊಸೆ ಕರೆಯೋದು, ನಾನು ಕರೆಯದ, ಇವರು ಕರೆಯದ, ಮಕ್ಕಳು ಅವನೇ ಕರೆಯುವ. ಸರಿ ಸರಿ, ಒಬ್ಬೊಬ್ರು ನನ್ ಕೆಲಸ ಹಂಚ್ಕೊಂಡು ಮಾಡ್ತಾರಲ್ಲ. ಮಹೇಶ ಎಷ್ಟು ಹಾಲು ಎಷ್ಟು ಕರೆದಪ್ಪ? ಒಂದ್ ಎರಡ್ ಲೀಟರ್ ಕೊಡ್ತಾವ. ಮನ್ಗೆ ಸಾಕಾಯ್ತದೆ, ಮನ್ಗೆ ಕುಡಿತೀನಿ. ಮುಂದಿನ ಸರಿ ನಮ್ಗೊಂದ್ ಕರೆಯ ಕರೆ ಕೊಡು ಮಹೇಶ. ಆಯ್ತು. ಏನ್ ಮಾಡ್ದಾರಿ ಯಾಕೋ ಏನ್ ಜಾಸ್ತಿ ಆಗಿಲ್ವಾ ಸುಬ್ಬಣ್ಣ? ನಾಟಕ ಆರಾಮ್ ಮಾಡಕ್ ಹೋದಾರೆ, ಆರಾಮ್ ಮಾಡ್ಯಾರ ಕೇಳಿ. ಅದೇನೇ ಈಗ ಆರಾಮ ಮಾಡ್ಬೇಕು, ಊರೆಲ್ಲ ದೇಶ ಎಲ್ಲ ಸುತ್ಕೊಟ್ಟು ಈಗ ಆರಂಭನೆ ಬಂದ್ ಕೂತಿವನೆ. ಸುಬ್ಬಣ್ಣ ಹೇಳಿಲ್ವಾ ಪಟ್ಟಣಕ್ ಹೋಯ್ತೀನಿ, ಅದೇನ ದಬಾಕ್ತೀನಿ ಅಂತ ಪಟ್ಟಣಕ್ ಹೋದ. ಇವನೇ ದಬಾಕಂಡ ಆಮೇಲೆ ವಾಪಸ್ ಬಂದ. ಈಗ ಆರಾಮ ಮಾಡ್ತೀನಿ ಅನ್ಕೊ ಬಂದವನೆ. ರಜಾಣ ಯಾರು ಈಗ ನಾಡಸು ಮೀಸಕ್ ಇಷ್ಟಪಡಲ್ಲ ಜನಗಳಿಗೆ ಗೊತ್ತಿಲ್ಲ. ನಾಟಿ ಹಸು ಗಂಧ ಗೊತ್ತಿಲ್ಲ ಜನಗಳಿಗೆ. ಎಲ್ಲ ಇಲಾಚಿ ಹಸು ಮೇಯಿಸ್ತಾರ, ದುಡ್ಡು ಮಾಡ್ಬೇಕು ಅಷ್ಟೇ. ಈಗ ನಾಟಿ ಹಸು ಕಲ್ಪವೃಕ್ಷ ಇದ್ದಂಗೆ, ಅದ್ರ ಗಂಜಲ ಅದ್ರ ಹಾಲು ಸಗಣಿ ಎಲ್ಲಾ ಚೆನ್ನಾಗಿರುತ್ತೆ. ಏನಪ್ಪ ಅಂದ್ರೆ ಈಗ ಆರೋಗ್ಯವಾಗಿ ಮನೇಲಿ ಎಲ್ಲರೂ ಒಂದೊಂದ್ ಹಸು ಇಟ್ಕಂಡ್ರೆ ನಾಟಿ ಹಸುನ, ಮಕ್ಕಳಿಗೆ ಹಾಲು ಗೀರು ಎಲ್ಲಾ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲೊಬ್ರು ನಮ್ ಸುಬ್ಬಣ್ಣ ಕರ್ಕೊ ಬಂದಿದ್ದ, ಅದ್ ಯಾರೋ ಒಬ್ರು ಇಲ್ಲಿ ಮೈಸೂರ್ ತವೆ ಅವ್ರೆ, ಅದ್ ಯಾರೋ ಮಾಡಕ್ ಕೆಲ್ಸ ಬಿಟ್ಬಿಟ್ಟು ಅದೆಂತದ ಐಟಿ ಅಂತಾರಲ್ಲಪ್ಪ ಚೈತನ್ಯ ಪಂಡಿತ್. ನಾಡಸ ಸಾಕಂಡು ಮಾಡ ಕೆಲ್ಸ ಬಿಟ್ಬಿಟ್ಟು ಅಂತ ಏನ ಹೇಳ್ತೀನಿ? ಏಮಣ್ಣ ಕೆಟ್ಟೋದ್ನ? ಅದೆಲ್ಲ ಕಸಾಯಿಕನಿಗೆ ತಕೊಂಡು ಹೋಯ್ತಿರ ಹಸುಗಳನ್ನೆಲ್ಲ ತಕೊಂಡ್ಬಂದು ತಾನೇ ಸಾಕೊಂಡು ಎಷ್ಟ 33 ತಳಿ ಏನೋ ಇಟ್ಕೊಂಡು. ನಮ್ಮ ಹತ್ರ ನಾಟಿ ಹಸು ಮಲ್ನಾಡ್ ಗಿಡ್ಡ ಎರಡೇ ಇರೋದು ಬಂಡೂಟ್ ಟಗರು ಇಷ್ಟೇ. ಈಗ ಕೋಳಿ ಸಾಕಿಲ್ಲ ಅಂತ ಕುರಿಯಾಗಿ ಸಾಕಿದೀವ ತಿಂಡವ್ರು ತಕ್ಕೋಯ್ತಾರ ಕುರಿ ಮೇಲೆ ಕುರಿ ಆಯ್ತದ ಮತ್ತೆ ದುಡ್ಡು ಸಂಪಾದನೆ ಆಯ್ತದಳು ನಾಚ್ಕಂಡಿ ಕೋಳಿ ಸಾಕಿದ್ರು ಅದಕ್ಕೆ ಹೋಗ್ಯಾರ ಮನನೆ ಕಟ್ಕೊಂಡ್ ಸಾಕ್ ಮೇಲೆ ಈ ಜಾಗ ಪಗ ಎಲ್ಲಾದ ಅನ್ನು ಮಾಡೋರು ಮಾಡ್ತಾರ. ನಾವು ಈಗ ಉಳನೆ ಮೇಯ್ಸವ ದನನೆ ನೋಡವ ಕೋಳಿ ಮೇಯ್ಸಕ ನಿಂತಿರ್ಬೇಕು ತಿಂಡಿ ಹಾಕೊಂಡು ಹಿಡಿಯಕ್ ಹೋಗ್ಬೇಕವ ಬರ್ಲಿಲ್ಲ ಅಂದ್ರೆ ಮೇಯ್ಸಿ ಮಾಡ್ತಾರದ ಅವ್ರು ನೋಡೋದು ಹೊಳಿ ನಾವ್ ಮಾಡ. ಈಗ ಈ ಸರ್ತಿ ಹಬ್ಬಕ್ ನಮ್ಮೂರ್ ಬಂದಿದಾರೆ ಕಮಲಕ್ಕ ಅಡ್ಗೆ ಮಾಡಿ ಕೊಡ್ತಾಳ. ಈಗ ಈ ಸರ್ತಿ ನಮ್ಮ ಊಟ ಅಡ್ಗೆ ಊಟ ಮಾಡ್ಕೊಂಡು ಹೋಗಿ ಮಧ್ಯಾಹ್ನ ಊಟ ಬಡ್ಸಿದೀನಿ ಕಣ. ಈಗ ಇನ್ನೊಂದ್ ಸುತ್ತ ಎಲ್ಲರಿಗೂ ಒಬ್ಬಿಟ್ಟು ನೀವೆಲ್ಲ ಸಾಯಂಕಾಲ ಬರ್ಲಿ ಕಾಯ್ತಾ ಮಹೇಶ್ ಅವ್ರ ಹೊಟ್ಟಿಗೆ ಊಟಕ್ಕೆ ಹಂಗೆ ಮಾಡೋಣ. ಹೆಂಗ ಹಬ್ಬ ಮಾಡ್ತಾರ ನಾವು ನೋಡ್ಕೊಂಬರೋಣ. ಯಾಕೋ ನಾಚಿಕೆ ನಾವೆಲ್ಲ ನಾಚಿಕೆಯ. ಈಗ ಮುಂದಿನ ವರ್ಷ ಆಡ್ತಾಳ್ ಬಿಡಪ್ಪ. ಈಗ ಅವ್ರ ಮನೇಲಿ ಇದ್ರೆ ಆಡಿರೋಳು. ಈಗ ಕಮಲಕ್ಕ ಹೆಂಗೋ ಏನೋ ಅನ್ಕೊಂಡು ಅವಳು ಕಮಲಕ್ಕ ಮನೇಲಿ ಅವಳು ಸುಬ್ಬಣ್ಣ ಗಣಪತಿ ಹಬ್ಬ ಕೊಟ್ಟೋಗೋಣ ಅಲ್ವಾ. ಅವಾಗ ಒಂದ್ ಹಾಡು ಹೇಳ್ಸಿದ್ರಾಯ್ತು ಗಣೇಶನ ಹಾಡು. ನನ್ಗನ್ಸ್ತದೆ ರಾಗಿ ಬೀಸೋ ಪದ ಆಡ್ತೀನಿ ಆಡ್ತೀನಿ ಅಂತಿಲ್ಲ ಗೌರಮ್ಮ. ಅದಕ್ಕೆ ಒಂದು ರಾಗಿ ಕಲ್ನೆ ತಂದ್ಬಿಟ್ರೆ ಹೆಂಗೆ ಅಂತ ಒಂದಿಷ್ಟು ರಾಗಿ ಆಗ್ಲಾರು ಹಾಡು ರಾಗಿ ಹಾಕ್ಬಿಟ್ರೆ ನಮ್ಮನೆ ಈ ಕಡೆ ಹಸಿಟ್ಟು ಆಯ್ತದೆ ಹಾಡು ಕೇಳ್ದಂಗ ಆಗಾರು ಹಾಡಕ್ ಮೂಡ್ ಬಂದದ ಅಂತ. ಈಗ ಈಗ ನೀನು ರಾಗಿ ಕಲ್ತತಿಯ ನಮ್ಮನೇಲಿ ಇಲ್ವೇ. ನೀವೆಲ್ಲ ಹಿಂಗ್ ಮಾತಾಡ್ತಿರಲ್ಲ ಅಷ್ಟು ದೂರದಿಂದ ಅಜ್ಜನ ಕರೆಸ್ಬಿಟ್ಟು ಅವ್ರ ಕೈಲಿ ರಾಗಿ ಬೀಸೋ ಅಂತಿರಲ್ಲ. ರಾಜಣ್ಣ ಈಗ ಜಾಸ್ತಿ ಕಮಲಕ್ಕಂತ ತಿಂಡಿ ತಿಂದ್ರನ್ ಯಾರಪ್ಪ ನೀನಲ್ಲ ನಿಮ್ ಗುರು. ಈಗ ಕಲ್ಲು ತೆಗೆದು ಮಡಗ್ಲಿ ಅವನ್ ಬತ್ತಾನೆ ಶಂಕರಣ್ಣ ಅವನ ಹತ್ಲ ಕಲ್ ತಿರ್ಗಿಸ್ಲಿ ಗೌರಜ್ಜಿ ಕೇಳಿ ಆಡಳಿಸ ಸುಬ್ಬಣ್ಣ ನಾಟಕಕ್ಕೆ ಹೋಗಿ ಹೋಗಿ ಎಲ್ಲ ಕಲ್ತ್ಕೊಂಡು ಅನ್ನೋದ್ ಯಾವ್ದಾದ್ರು ಹೇಳ್ತಾನೆ ಅಜ್ಜಿ. ಈಗ ಇನ್ನೊಂದ್ ನಾಕ್ ದಿನ ಇಲ್ಲಿರು. ನಮ್ಮೂರು ಹೆಂಗದೆ ವಸಿ ಇಲ್ಲೆಲ್ಲ ಕೃಷಿ ಗಿಸಿ ಹೆಂಗಾಗದೆ ಅಂತ ಗೊತ್ತಾಗತ್ತೆ. ಆಮೇಲೆ ಆ ಶಂಕರಪ್ಪ ಎಲ್ಲ ಊರ್ ತಿರ್ಗಕ್ ಹೋಗವ್ನೆ ಅವನು ವಸಿ ನೀನ್ ನೋಡ್ಲಿ ನೀನ್ ನೋಡಾರು ವಸಿ ಕೃಷಿ ಗಿಸಿ ಮಾಡೋದೆಲ್ಲ ವಸಿ ಕಲ್ತ್ಕಳ್ಳಿ ಅಂತ ಕಮಲಕ್ಕ ಚೆನ್ನಾಗಿ ನೋಡ್ಕೋತಾಳೆ. ಹೊತ್ತೊತ್ತಿಗೆ ಏನೇನ್ ಬೇಕೋ ನಿನ್ ಸೊಸೆಯರ್ ಹೆಂಗ್ ನೋಡ್ಕೋತಾರೋ ಅದಕ್ಕಿನ್ ಚೆನ್ನಾಗೇ ನೋಡ್ಕೋತಾಳೆ ಕಮಲಕ್ಕ. ನೆಮ್ಮದಿಯಾಗ ಒಂದ್ ನಾಕ್ ದಿನ ಇಲ್ಲಿರು ಆಯ್ತಾ ಕಮಲಕ್ಕ. ಈಗ ನಾನು ಹೋಗ್ಬೇಕು ಸ್ವಲ್ಪ, ಇಲ್ಲ ಅಂದ್ರೆ ನಮ್ಮ ಈ ರಾಜಣ್ಣ ಅನ್ ಪಟಾಲಮ್ಮು ನಾಳಿನ ಕಾರ್ಯಕ್ರಮದಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ನಿನ್ ಕಂಡಂಗಿರೋದೇ ಸೊಸೆ ಸಿಕ್ಕಿನಂಗೆ ಅಜ್ಜಿ. ನಿನ್ ಕುರಿ ಕೋಳಿ ದನ ಕರೆ ನಾನ್ ಹೋಗಿ ನೋಡ್ಕೈತೀನಿ ನಿನ್ ಇರಜ್ಜಿ. ಯಾರ ಮೇಲೂ ನಂಬಿಕೆ ಇಲ್ಲ ಆಯ್ತು. ಇವಾಗೆಲ್ಲ ಬಿಸಿ ಬಿಸಿ ಒಬ್ಬಟ್ಟು ತಿನ್ನೋರಂತೆ ಸ್ವಲ್ಪ ಕೂತ್ಕೊಳ್ಳಿ ಬಂದೆ. ಬರೀ ಒಬ್ಬಟ್ಟು ಕೊಡಕ್ಕೆ ನಂಗೆ ಸಾಕು ಒಂದೇ ಒಂದ ತಿನ್ಬಿಟ್ಟಿದ್ರೆ ಹಬ್ಬ ಅಂದ್ರೆ ಏನ್ ಬರೀ ತಿನ್ನೋದು ಉಣ್ಣದೆ ಯುಗಾದಿ ಹಬ್ಬದಲ್ಲಿ ನೋಡ್ಬಾಲಿ ಎಲ್ಲವ ಬೀದ್ ಬಿದ್ದಿಲ್ಲ ಐಕ್ಲು ಹೆಂಗ ಆಟ ಅದು ಇದು ಎಲ್ಲ ಶುರು ಮಾಡ್ಕೊಬಿಟ್ಟವೆ. ಆಟ ನೀವು ಆಡ್ಕೊಳ್ಳಿ ಅದು ಇದು ಮಾಡಕ್ ಹೋಗ್ಬಿಟ್ಟು ಇವೆಲ್ಲ ಬಸಿ ಲಾಸ್ ಮಾಡ್ಕೋಬೇಡಿ. ಸುಬ್ಬಣ್ಣ ಇದೆಲ್ಲ ರಾಜಣ್ಣನ್ಗೂ ಇಲ್ಲ ನನ್ಗೂ ಇಲ್ಲ. ನೀನಿಗೆ ಏನಾರ ಆಡಿ ಲಾಭ ಬಂದ್ರೆ ತಂದಿ ಕಡೆ ನನ್ನ ಹತ್ರ ಕೊಟ್ಟಿರೋ ಅದು ಹಸುಗಾಯ್ತದೆ ದುಡ್ಡು. ಲಾಭ ಅಷ್ಟೊಂದು ವಿಚಾರನೇ ಇಲ್ಲ ಆಡೋದು ತಾನೇ ಲಾಭ ನಷ್ಟ. ಯಾಕಂದ್ರೆ ಶಂಕರಣ್ಣ ಹೆಂಗು ಲೆಕ್ಕ ಬರ್ಸ್ತಾವನೆ ಆ ಪುಸ್ತಕದಲ್ಲಿ ಇನ್ನು ಪೇಜ್ ಗಳು ಖಾಲಿ ಅವೆ. ನಿಂದು ಒಂದ್ ಶುರು ಮಾಡ್ತೀನಿ ಅದನ್ನೇ ಮಹೇಶ್ ಕೊಟ್ಬಿಟ್ಟು ಹಸು ತಗೊಂಡ್ರಾಯ್ತು. ಈಗ ಕೂಡಿಡವ ಏನ್ ಮಾಡಕ್ಕಾಗಲ್ಲ. ಕೂಡಿಟ್ರ ತಾನೇ ಎದ್ಕಾರು ಒಂದು ಬದುಕಾಯ್ತದೆ ಬಂದಾಗ ನೋಡ್ಕೊಳವ ಕಮಲಕ್ಕ ಹೊಟ್ಟೆ ಚೂರು ಬಿಡ್ತದ ತಕಬ ಶಂಕರಣ್ಣಂದು ಸೇರ್ಸ್ತಕಬ ನಂಗೆ. ಬಂದೇ ಇರೋಣ ಮಹೇಶ ಬಾಪ ನಿನ್ ಕೈ ತೊಳ್ಕೋ ಹತ್ಲಾಗಿ ಕಮಲಕ್ಕನ್ ಕೈ ಒಬ್ಬಟ್ ತಿನ್ನುವಂತೆ. ಆಯ್ತಾಯ್ತು ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಂಜನಗೂಡು ತಾಲೂಕು ಚಿನ್ನಮ್ಮಳ್ಳಿ ಗ್ರಾಮದ 85ರ ಹರಿಯದ ಗೌರಮ್ಮ, ಅವರ ಮೊಮ್ಮಗ ಜಿ ಮಹೇಶ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಸ್ ಸಿ ಹೇಮಕುಮಾರ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಏಪ್ರಿಲ್ 4 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿಯಲ್ಲಿನ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯ ಪ್ರಗತಿಪರ ಕೃಷಿಕ ಸಿ ಚೆನ್ನಪ್ಪ ಅವರೊಂದಿಗೆ ಸಂದರ್ಶನ. ಬೆಳೆ ಸ್ಟಾರ್ಟಿಂಗ್ ಒಂದು ತಿಂಗಳಲ್ಲಿ ಏನು ತೊಂದರೆ ಆಗೋದಿಲ್ಲ, ಆಮೇಲೆ ಸ್ವಲ್ಪ ಹುಳುಗಳು ತಿನ್ನುತ್ತೆ ಅದನ್ನ, ಎಲೆಗಳು ಕಾಯಿಗಳು, ಕಾಯಿ ಕೊರವೆ ಹುಳುಗಳು ಬರುತ್ತೆ. ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಅನ್ನ ಮಾಡಿಕೊಂಡು ಆ ಹುಳುಗಳನ್ನ ಕಂಟ್ರೋಲ್ ಮಾಡಿದ್ರೆ ನಮಗೆ ಕಾಯಿ ಮತ್ತೆ ಹೂವು ಉದುರೋದು ತಪ್ಪುತ್ತೆ. ಉದುರೋದು ತಪ್ಪದಾಗ ನಮ್ಗೆ ಹೆಚ್ಚು ಇಳುವರಿ ಬರುತ್ತೆ. ಈ ಜೂನ್ ಜುಲೈ ಟೈಮಲ್ಲಿ ಸ್ವಲ್ಪ ಮಳೆಗಾಲ ಆವರಿಸ್ಕೊಳ್ಳೋದ್ರಿಂದ ನಮಗೆ ಆ ಟೈಮಲ್ಲಿ ಔಷಧಿಯನ್ನು ಸಿಂಪಡಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂತ ಸಮಯದಲ್ಲಿ ನಾವು ಸ್ವಲ್ಪ ಔಷಧಿಯನ್ನು ಆದಷ್ಟು ಬೇಗ ಸಿಂಪಡಣೆ ಮಾಡ್ಕೊಂಡ್ರೆ ಬಹಳ ಉತ್ತಮ ಅಂತ ನಾವು ಅಂತೀವಿ. ಏಪ್ರಿಲ್ 5 ಮಂಗಳವಾರ ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಯಾಗಿರುವ ಡಾಕ್ಟರ್ UM ರಕ್ಷಿತ್ ರಾಜ್ ಅವರೊಡನೆ ಮಾತುಕತೆ. ಈಗ ಬೇಸಿಗೆಯಲ್ಲಿ ಬೇಸಿಗೆಯನ್ನು ಸುಡು ಬಿಸಿಲು ಇರುತ್ತಲ್ಲ, ಅಂತದ್ರಲ್ಲಿ ಜಾನುವಾರುಗಳು ಕೂಡ ಪ್ರಾಣಿ ಪಕ್ಷಿಗಳಾಗ್ಬೋದು ಎಲ್ಲವೂ ಕೂಡ ಈ ಬೇಸಿಗೆಯಿಂದ ಬಹಳಷ್ಟು ನರಳುತ್ತವೆ. ಆದರೆ ಸಾಮಾನ್ಯವಾಗಿ ನಾವು ಅದನ್ನ ಗಮನಿಸೋಕೆ ಹೋಗೋದಿಲ್ಲ. ಇವುಗಳಿಂದ ಹಲವಾರು ದುಷ್ಪರಿಣಾಮಗಳು ಕೂಡ ಅವರು ರೈತರುಗಳು ಅನುಭವಿಸ್ತಾರೆ. ಈಗೀಗ ಏನು ರೈತರು ಹಲವಾರು ಜನ ಪಶುಸಂಗೋಪನೆ ಮಾಡ್ತಾ ಇದ್ದಾರೆ, ಅವ್ರಿಗೇನು ಅಂತಂದ್ರೆ ಒಂದು ವೈಜ್ಞಾನಿಕವಾಗಿ ವಸತಿ ಮಾಡುವಂಥದ್ದಾಗಿರ್ಬೋದು, ಆಹಾರ ನಿರ್ವಹಣೆ ಆಗಿರ್ಬೋದು, ಮತ್ತೆ ಆರೋಗ್ಯ ನಿರ್ವಹಣೆ ಆಗಿರ್ಬೋದು, ಮೇಲ್ಮೇಲೆ ಒಂದಷ್ಟು ಮಾಹಿತಿಗಳು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆದರೆ ಬೇಸಿಗೆಯಲ್ಲಿ ಆಗಂತ ಒಂದು ತಾಪಮಾನದಿಂದ ಆಗಂತ ದುಷ್ಪರಿಣಾಮಗಳು ಹಲವಾರು ರೈತರಿಗೆ ಅರಿವಿರಲ್ಲ. ಮೊದಲನೇದಾಗಿ ಏನು ಅಂತಂದ್ರೆ ಈ ಶಾಖದ ಒತ್ತಡ, ಬೇಸಿಗೆಯಲ್ಲಿ ಆಗಂತ ಶಾಖದ ಒತ್ತಡ, ಇದು ಈ ಶಾಖದ ಒತ್ತಡ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕಾಗತ್ತೆ. ಏಪ್ರಿಲ್ 6 ಕೃಷಿ ವಿಜ್ಞಾನ ಅಧ್ಯಯನಕ್ಕೆ ಇರುವ ಅವಕಾಶಗಳನ್ನು ಕುರಿತು ಮಂಡ್ಯದ VC ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡಿಪ್ಲೊಮಾ ವಿಭಾಗದಲ್ಲಿ ಪ್ರಾಂಶುಪಾಲರಾಗಿರುವ ಡಾಕ್ಟರ್ MP ರಾಜಣ್ಣ ಅವರೊಡನೆ ಸಂದರ್ಶನ. ಇಲ್ಲಿ ನಾವು ಪ್ರಮುಖವಾಗಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತೀವಿ. ಒಂದು ಮೆರಿಟ್, ಎರಡನೇದು ರೋಸ್ಟರ್ ಪದ್ಧತಿ ಏನಿದೆ, ನಮ್ಮ ಕರ್ನಾಟಕ ಸರ್ಕಾರದ ರೋಸ್ಟರ್ ಪದ್ಧತಿ ಏನಿದೆ, ರಿಸರ್ವೇಷನ್, ಅದು SC ST ಇರ್ಬೋದು, ವರ್ಗ ಬೇರೆ ABCD ವರ್ಗದವರಿರ್ಬೋದು, ಈ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಸರ್ಕಾರದ ಸಂಪೂರ್ಣ ನಿಯಮಾವಳಿಗಳ ಪ್ರಕಾರ ನಾವು ಆಯ್ಕೆ ಮಾಡ್ತೀವಿ. ಸಂದರ್ಶನ ಇರುತ್ತಾ? ಸಂದರ್ಶನ ಇರೋದಿಲ್ಲ ಇದರಲ್ಲಿ. ಅವರ ಅಪ್ಲಿಕೇಶನ್ ಹಾಕಿದಂತ ಅರ್ಜಿಗಳನ್ನ ನಾವು ಪರಿಷ್ಕರಿಸಿ ಅಥವಾ ಅದನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಎಲಿಜಿಬಿಲಿಟಿ ಇರತಕ್ಕಂತಹ ಒಂದು ಆಧಾರದ ಮೇಲೆ ಅವರನ್ನ ಆಯ್ಕೆ ಮಾಡ್ತೀವಿ. ಈಗ ಪರ್ಸೆಂಟೇಜ್ ಆಧಾರದ ಮೇಲೆ ನಾವು ಮಾಡ್ತಕ್ಕಂಥದ್ದು. ರೈತರ ಮಕ್ಕಳಿಗೆ ವಿಶೇಷವಾಗಿ ಇದರಲ್ಲಿ ರಿಸರ್ವೇಷನ್ ಇದೆ. ಏಪ್ರಿಲ್ 7 ಗುರುವಾರ ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ HM ರವಿಕುಮಾರ್. ಹಾಕದ 15 ದಿನ 20 ದಿನ ಮೇಲೆ ನಾವು ಗ್ರಾಮಸಿನ್ನು ಮತ್ತು ಆಕ್ಸಿ ಗೋಲ್ಡ್ ಅಂತ ಅದ ಸಿಂಪಡಣೆ ಮಾಡ್ತೀವಿ ಕಳೆಯಾಗ. ಅದ ಹೊಡೆದ 2 ತಿಂಗಳ ಗಂಟೆ ಕಳೆ ಬರ್ತೆ ಬರಲ್ಲ ಅದಕ್ಕೆ ಸುಂಟಿಗೆ ಆಮೇಲೆ ಆದ್ರೂ ಕಳೆ ಬಂದೇ ಬರುತ್ತಲ್ಲ. ಹಾಗೊಂದು 6 ವರ್ಷ ಸರಿ ಕೀಳಿಸ್ಲೇಬೇಕು. ಕೈಯಿಂದ ಆಳ್ಬಿಟ್ಟು ಕಳಾರಿ ಕೀಳಂಗಿಲ್ಲ, ಕೈಲಿ ಜಕ್ಕದಷ್ಟೇ. ಬೆಡ್ ಬೆಡ್ ಮೇಲೆಲ್ಲ ಕಿತ್ಕೊಂಡು ಬಾಳ್ಗಳೆಲ್ಲ ಕೆಲವರು ಗ್ರಾಮಸಿನ್ನು ರೌಂಡ್ ಅಪ್ ಹೊಡ್ಕೋತಾರ, ನಾವು ಹೊಡೆಯಲ್ಲ. ನಾವು ಭೂಮಿ ಆಳ ಇತ್ತು ಅಂದ್ಬಿಟ್ಟು ಹೊಡೆಯಲ್ಲ, ಯಾವಾಗ್ಲೂ ಕಳಾನೆ ಕಳಿಸಿ ಹೊರಗಡೆ ತಗ್ಸೋದು. ಏಪ್ರಿಲ್ 8 ಶುಕ್ರವಾರ ಹವಾಮಾನ ಆಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ಕುರಿತು ಮಂಡ್ಯದ VC ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ KV ಕೇಶವಯ್ಯ ಅವರೊಂದಿಗೆ ಮಾತುಕತೆ. ನಮ್ಮ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಉಷ್ಣಾಂಶ ಹೆಚ್ಚಾಗ್ತಕ್ಕಂಥದ್ದು, ಜೊತೆಗೆ ಈ ಉಷ್ಣಾಂಶ ಹೆಚ್ಚಾಗಲಿ ಮುಖ್ಯವಾದ ಕಾರಣ ಅಂತಂದ್ರೆ ಕೆಲವು ಹಸಿರು ಅನಿಲಗಳು ಏನು ವಾತಾವರಣದಲ್ಲಿ ಜಾಸ್ತಿ ಆಗ್ತಾ ಇದಾವೆ, ಅದರ ಕಾರಣದಿಂದ ಉಷ್ಣಾಂಶ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಉಷ್ಣಾಂಶ ಜಾಸ್ತಿ ಆಗೋದು ಬಹಳ ಮುಖ್ಯವಾಗಿ ನಮ್ಮ ಒಂದು ಕೃಷಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಕೃಷಿ ಬೆಳೆಗಳ ಮೇಲೆ ಬಹಳ ಪರಿಣಾಮ ಬೀರ್ತಾ ಇರೋದು ಈ ಉಷ್ಣಾಂಶ ಹೆಚ್ಚಾಗ್ತಾ ಇರತಕ್ಕಂಥದ್ದು. ವಾತಾವರಣದಲ್ಲಿ ಇರತಕ್ಕಂತಹ ಒಂದು ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ಇದರ ಒಂದು ಪ್ರಮಾಣನೂ ಸಹ ಜಾಸ್ತಿ ಆಗ್ತಾ ಇದೆ. ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಉಷ್ಣಾಂಶದಲ್ಲಿ ಏರಿಕೆ ಆಗ್ತಾ ಇರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ನಮ್ಮ ಒಂದು ಅನುಭವಕ್ಕೂ ಬಂದಿದೆ. ಇದು ಬೆಳೆಗಳ ಮೇಲೂ ಸಹ ನಮಗೆ ವ್ಯತಿರಿಕ್ತವಾದ ಪರಿಣಾಮವನ್ನ ಖಂಡಿತವಾಗ್ಲೂ ಬೀರ್ತಾ ಇದೆ. ಏಪ್ರಿಲ್ 9 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಮೊನ್ನೆ ಯಾರೋ ಆ ಕೆಳಗಿನ ರಸ್ತೆನೆಲ್ಲ ಬೈದಾನಲ್ಲ, ಅವನ್ ಜಮೀನ್ ತವರು ಯಾರೋ 3-4 ಜನ ಹೋಗಿದ್ರಂತೆ. ಈ ರಾಜಣ್ಣು ಹೋಗವನೆ ಯಾವ ಮರಿನಂಜಿಂದ ಜಮೀನು ಅಲ್ವಸಿ ಬುಳಾಗಿಳ ಕಾಣಿಸ್ಕೊಂಡದೆ ಇವನು ಏಕದಮ್ ಏನಾದ್ರೂ ನೋಡದೆ ಔಷಧಿ ಅಂಗಡಿ ಕಳ್ಸವನೆ. ಅಲ್ಲೋ ಕೀಟನಾಶಕ ತಗೊಂಡ್ಬಿಡು ಸ್ಪ್ರೇಯರ್ ಎಲ್ಲ ಪಕ್ಕದಲ್ಲಾನು